ಸಮಯ 6:51. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷವಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಯುವಕರಿಗೆ ಹೈನುಗಾರಿಕೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಕುರಿತು ಮಾಹಿತಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಪ್ರಹ್ಲಾದ್ ಅವರಿಂದ. ನಂತರ ರೇಷ್ಮೆ ಹುಳು ಸಾಕಾಣಿಕೆ ತಾಂತ್ರಿಕತೆ ಕುರಿತು ರೇಷ್ಮೆ ಕೃಷಿಕರಾದ ನರಸಪ್ಪ ಅವರೊಂದಿಗೆ ಸಂದರ್ಶನ ಇದೆ. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ ಪ್ರಸಾರವಾಗುವುದು. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ನಮಸ್ಕಾರ ಇದ್ದೀನಿ. ಇವತ್ತಿನ ದಿವಸ ಈ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾವು ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಭಾರತೀಯ ಕೃಷಿ ಕೌಶಲ್ಯ ಮಂಡಳಿ ಅಂದರೆ ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ನಮ್ಮ ಜಿಲ್ಲೆಗೆ ಈ ಒಂದು ಡೈರಿ ಫಾರ್ಮರ್ ಎಂಟರ್ಪ್ರಿನರ್ ಅಂದರೆ ಹೈನುಗಾರಿಕೆಯಲ್ಲಿ ಉದ್ಯಮಶೀಲತೆ ಮಾಡ್ತಕ್ಕಂಥ ಯುವಕರು, ವಿಶೇಷವಾಗಿ ಯುವಕರಿಗೆ ಈ ಒಂದು ತರಬೇತಿಯನ್ನು ನಾವು ಹಮ್ಮಿಕೊಳ್ಳಬೇಕಂತ ಮಾಡಿದ್ದೀವಿ. ಈ ಒಂದು ಇದಕ್ಕೆ ವಿಶೇಷವಾಗಿ ಯುವಕರು 35 ವರ್ಷ ಒಳಗಿನ ಯುವಕರು ಈ ಒಂದು ತರಬೇತಿಯಲ್ಲಿ ಪಾಲ್ಗೊಳ್ಬೋದು. ಈ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ರಾಯಚೂರಿನಲ್ಲಿ 25 ದಿನಗಳಿಗೆ ಈ ಒಂದು ತರಬೇತಿ, 25 ಯುವಕರಿಗೆ ಮಾತ್ರ. ನಾವು ಆದ್ಯತೆ ಮೇರೆಗೆ ಯಾರು ತಮ್ಮ ಅರ್ಜಿಗಳನ್ನು ಈ ಒಂದು ತರಬೇತಿಯಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಆಸಕ್ತ ಯುವಕರು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಒಂದು ಅರ್ಜಿಯನ್ನು ಅಪ್ಲಿಕೇಶನನ್ನು ತಂದುಕೊಡ್ಬೇಕು. ಈ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಯ ಪ್ರಾಮುಖ್ಯತೆ ಏನಪ್ಪ ಅಂತಂದರೆ, ಈ ತರಬೇತಿ ಮುಖ್ಯವಾಗಿ 25 ದಿನಗಳಲ್ಲಿ ನಾವು ಅವರಿಗೆ ಈ ಹೈನುಗಾರಿಕೆ ಸಂಬಂಧ ಯಾವ ರೈತರು ತಾವು ಭಾಗಿಯಾಗಬೇಕಂತೀರಿ ಅವರು 25 ದಿನಗಳವರೆಗೆ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವಸತಿ ನಿಲಯದಲ್ಲಿ ಇದ್ದುಕೊಂಡು ಈ ಒಂದು ತರಬೇತಿಗೆ ಬರಬೇಕಾಗುತ್ತೆ. ಈ ತರಬೇತಿಯಲ್ಲಿ ನಾವು ಪ್ರತಿಯೊಂದು ವಿಷಯ ಕೃಷಿಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ತಳಿಗಳ ಆಯ್ಕೆ ಇರ್ಬೋದು, ಮೇವಿನ ಬೆಳವಣಿಗೆ ಯಾವ ರೀತಿ, ಮೇವು ಒಳ್ಳೆಯ ಉತ್ತಮ ತಳಿಯ ಮೇವಿನಗಳ ಲಭ್ಯತೆ ಯಾವ್ಯಾವ ಇದೆ, ಅದನ್ನು ಯಾವ ರೀತಿ ಬೆಳಿಬೇಕು, ಮತ್ತು ಸಮತೋಲನ ಪಶು ಆಹಾರ ಯಾವ ರೀತಿ ತಯಾರು ಮಾಡ್ಕೋಬೇಕು, ಮತ್ತು ಪ್ರಥಮ ಚಿಕಿತ್ಸೆ ವಿವಿಧ ರೋಗಗಳ ವಿರುದ್ಧ ಯಾವ ರೀತಿ ನಾವು ಲಸಿಕೆಯನ್ನು ಹಾಕಿಸ್ಕೋಬೇಕು, ಪ್ರಥಮ ಚಿಕಿತ್ಸೆ ಯಾವ ರೀತಿ ಮಾಡಬೇಕು, ಮತ್ತು ಯಾವ ರೋಗದ ಲಕ್ಷಣ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಆಗಿರ್ಬೋದು, ಮತ್ತು ಭಾಳಷ್ಟು ಹೈನುಗಾರಿಕೆಯಲ್ಲಿ ಈವನ್ ಹಾಲಿನ ಉತ್ಪನ್ನಗಳ ಮೌಲ್ಯವರ್ಧನೆ ಇರ್ಬೋದು, ಎಲ್ಲ ವಿಷಯಗಳ ಪ್ರಾತ್ಯಕ್ಷಿಕೆ ಜೊತೆಗೆ ಪಾಠದ ಜೊತೆಗೆ ಪ್ರಾತ್ಯಕ್ಷಿಕೆಯನ್ನು ಮಾಡಿ ಒಂದು 25 ದಿನಗಳಲ್ಲಿ ಆ ಒಂದು ತರಬೇತಿದಾರರು ಪರ್ಫೆಕ್ಟ್ ಆಗೋ ರೀತಿಯಲ್ಲಿ ಒಂದು ತರಬೇತಿಯನ್ನು ಕೊಡ್ತೀವಿ. ಈ ತರಬೇತಿ ನಂತರ ನಿಮಗೆ ಒಂದು ಪರೀಕ್ಷೆಯನ್ನು ಹಮ್ಮಿಕೊಳ್ತಾರೆ, ಅಗ್ರಿಕಲ್ಚರ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ. ಆ ಪರೀಕ್ಷೆಯಲ್ಲಿ ತೆರಗಡೆ ಆದವರಿಗೆ ನಿಮಗೆ ಸರ್ಟಿಫಿಕೇಟ್, ಈ ಸರ್ಟಿಫಿಕೇಟ್ ಅಂದರೆ ಒಂದು ಭಾಳಷ್ಟು ವ್ಯಾಲಿಡ್, ಅಂದರೆ ಅದರದ್ದು ಪ್ರಾಮುಖ್ಯತೆ ಭಾಳ ಇದೆ. ಯಾಕಂತಂದರೆ ಯಾವುದೇ ಒಂದು ನೀವು ಬ್ಯಾಂಕಿನಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ ನೀವು ಹೈನುಗಾರಿಕೆ ಸಾಲ ತೊಗೋಬೇಕಾದ್ರೆ ಈ ಒಂದು ಪ್ರಶಸ್ತಿ ಸರ್ಟಿಫಿಕೇಟ್ ಏನಿರುತ್ತೆ ನಿಮಗೆ ಭಾಳ ಉಪಯೋಗ ಆಗುತ್ತೆ. ಈ ಸೊ ಅದಕ್ಕೋಸ್ಕರ ನಾನು ನಮ್ಮ ತಮ್ಮೆಲ್ಲ ರೈತ ಬಾಂಧವರಲ್ಲಿ ವಿಶೇಷವಾಗಿ ಯುವಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಆಸಕ್ತ ರೈತರು 25 ದಿನಗಳ ಈ ಒಂದು ಹೈನುಗಾರಿಕೆ ಉದ್ಯಮಶೀಲತೆ ಕೌಶಲ್ಯಾಭಿವೃದ್ಧಿ ತರಬೇತಿಗೆ ಪಾಲ್ಗೊಳ್ಳಲು ಆಸಕ್ತಿ ಇರತಕ್ಕಂಥ ರೈತರು ಬಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಒಂದು ಅಪ್ಲಿಕೇಶನನ್ನು ಪಡ್ಕೊಂಡು, ಕೃಷಿ ವಿಜ್ಞಾನ ಕೇಂದ್ರ ತಮಗೆಲ್ಲ ಗೊತ್ತಿದೆ ಕೃಷಿ ವಿಶ್ವವಿದ್ಯಾಲಯದ ಅಂಗಳದಲ್ಲಿ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಾಗಿ ಬಂದು ಈ ಒಂದು ಅಪ್ಲಿಕೇಶನನ್ನು ಕೊಟ್ಟು ತಾವು ಈ ಒಂದು ಇದಕ್ಕೆ ಅಪ್ಲೈ ಮಾಡಬೇಕಂತ ಹೇಳಿ ಕೇಳಿಕೊಂಡು 14 ತಾರೀಕಿನ ಒಳಗಾಗಿ ರೈತರು ಈ ಒಂದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಹೆಚ್ಚಿನ ಮಾಹಿತಿಗಾಗಿ ರೈತರು ಈ ಒಂದು ಮೊಬೈಲ್ ಸಂಖ್ಯೆ ಕರೆ ಮಾಡಬಹುದು, 9480696314. ಈ ಒಂದು ಮೊಬೈಲ್ ಸಂಖ್ಯೆಗೆ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ಬ್ಯಾರಿ ಬರ್ಕೋರಿ, 9480696314. ಈ ಒಂದು ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಒಂದು ಆಸಕ್ತಿ ಇರತಕ್ಕಂಥ ರೈತರು ಅಪ್ಲಿಕೇಶನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಧನ್ಯವಾದಗಳು. ಇದುವರೆಗೂ ಯುವಕರಿಗೆ ಹೈನುಗಾರಿಕೆ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಕುರಿತು ಮಾಹಿತಿ ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಹ್ಲಾದ್ ಅವರಿಂದ ಪಡೆದ್ರಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ತಂತ್ರಜ್ಞಾನ ಅಂದರೆ ಏನು, ಯಾವ ರೀತಿ ರೇಷ್ಮೆ ಹುಳುಗಳನ್ನು ಸಾಕಬೇಕು, ಅಂದರೆ ವಿಶೇಷವಾಗಿ ಹೆಚ್ಚಿನ ಇಳುವರಿ ಬರಬೇಕಾಗಿತ್ತು ಅಂತಂದರೆ ಹೇಗೆ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಮಾಡೋದ್ರ ಮುಖಾಂತರ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು, ಏನೇನು ಸಮಸ್ಯೆಗಳು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಬರ್ತವೆ, ಆ ಸಮಸ್ಯೆಗಳನ್ನು ಯಾವ ರೀತಿ ರೈತರು ಬಗೆಹರಿಸ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತು ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ತಾಲೂಕಿನ ರೇಷ್ಮೆ ಇಲಾಖೆಯ ರೇಷ್ಮೆ ಪ್ರವರ್ತಕರಾದಂಥ ನರಸಪ್ಪ ಅವರು ರೈತರಿಗೆ ಮಾಹಿತಿಯನ್ನು ಕೊಡ್ತಾಯಿದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳೋಂಥ. ನಮಸ್ಕಾರ ನರಸಪ್ಪ ಅವರು. ಸರ್ ನಮಸ್ಕಾರ ಸರ್. ಇವತ್ತು ಹೇಳಿ, ಮೊದಲನೇದಾಗಿ ರಾಯಚೂರು ತಾಲೂಕಿಗೆ ಬಂದಾಗ ರಾಯಚೂರು ತಾಲೂಕಿನಲ್ಲಿ ಅಂದಾಜಾಗಿ ಎಷ್ಟು ಜನ ರೇಷ್ಮೆ ಕೃಷಿಯನ್ನು ಮಾಡ್ತಾಯಿದ್ದಾರೆ ರೈತರು? ಈಗ 4-5 ವರ್ಷಕ್ಕೆ ಹೋಲಿಸಿದರೆ ಮೊದಲು ನಮ್ಮ ರಾಯಚೂರು ತಾಲೂಕಿನಲ್ಲಿ ಕನಿಷ್ಠ 4-5 ಜನ ರೈತರಿದ್ದಾರೆ. ಈಗ ಕನಿಷ್ಠ ರಾಯಚೂರು ತಾಲೂಕಿನಲ್ಲಿ 53 ಜನ ರೈತರಿದ್ದಾರೆ. 53 ಜನ ಟೋಟಲ್ ಆಗಿ 110 ಎಕರೆ ರೇಷ್ಮೆ ಕ್ಷೇತ್ರ ಇದೆ ರೀ. ಈಗ ರೈತರು ಸಾಕಾಣಿಕೆಗೆ ಬರೋಣ. ಇಲ್ಲಿ ಎರಡು ಭಾಗಗಳು ಬರ್ತವೆ, ಒಂದು ಹಿಪ್ಪು ನೇಳೆ ಬೇಸಾಯ, ಮತ್ತೊಂದು ರೇಷ್ಮೆ ಹುಳು ಸಾಕಾಣಿಕೆ ಅಂತಕ್ಕಂಥದ್ದು. ಈಗ ನೇರವಾಗಿ ನಾವು ರೇಷ್ಮೆ ಹುಳು ಸಾಕಾಣಿಕೆಗೆ ಬರೋಣ. ರೇಷ್ಮೆ ಹುಳು ಸಾಕಾಣಿಕೆ ರಾಯಚೂರು ತಾಲೂಕಿಗೆ ಇಲ್ಲಿ ಯಾವ ತಳಿ ಸೂಕ್ತ ಅಂತೇಳಿ ಗೊತ್ತಾಗಿದೆ ನಿಮ್ಮ ಇಲಾಖೆಯಿಂದ, ಯಾವ ತಳಿ ಸಾಕಾಣಿಕೆ ಮಾಡ್ತಿದ್ದಾರೆ ರೈತರೆಲ್ಲ? ಈಗ ಆಲ್ಮೋಸ್ಟ್ ಆಗಿ ನಮ್ಮಲ್ಲಿ CSR2 ಅಂತೇಳಿ ನಮ್ಮ ಇಲಾಖೆಯವರು ಇದು ಮಾಡ್ಯಾರ ರೀ. ನಮ್ಮ ಈ ಕ್ಷೇತ್ರಕ್ಕೂ ಕೂಡ ನಮಗೆ ಅದೇ ಸೂಟೇಬಲ್ ಆಗ್ಯದ. ಹೈಬ್ರಿಡ್ ಬಿಳಿಗೂಡು ಬಿಳಿಗೂಡು ಬೈವಲ್ಟಿನ ಗೂಡು ಅಂತೇಳಿ ದ್ವಿತಳಿ ಗೂಡು ಅಂತೀವಿ. ಅದರಲ್ಲೇ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಾದ್ಯಂತ ಕೂಡ ಸಿಬಿ ಯಾರು ಬೆಳೆದಿಲ್ಲ, ಎಲ್ಲರೂ ಇವತ್ತು ಬೈವಲ್ಟಿನಿಗೆ ಮುಂದೆ ಬಂದಾರ. ಅದರನ್ನೇ ರೈತರು ರೇಷ್ಮೆ ಸಾಕಾಣಿಕೆಗಾಗಿ ಸಿದ್ಧತೆ ಮಾಡ್ಕೋತಾರೆ. ಸೊಪ್ಪು ಬಂದಿರ್ತದೆ ಅವ್ರದ್ದೆಲ್ಲ ಕಟಾವಿಗೆ ಮೇಯಿಸಲಿಕ್ಕೆ. ಅಂತ ಸಂದರ್ಭದಲ್ಲಿ ಮೊದಲನೇ ಹಂತವಾಗಿ ಮೊಟ್ಟೆಗಳನ್ನ ತರಬೇಕಾಗತ್ತೆ. ಎಲ್ಲಿಂದ ಮೊಟ್ಟೆಗಳನ್ನ ತರಬೇಕು ರೈತರಲ್ಲೇ? ಇಲಾಖೆ ಅದಕ್ಕೆ ಯಾವ ರೀತಿ ಮೊಟ್ಟೆಗಳನ್ನು ತರಿಸಿಕೊಡ್ತೀರಿ ಅಥವಾ ಚಾಕಿನ ತರಿಸಿಕೊಡ್ತೀರಿ, ಹೇಗಿಲ್ಲ ರೈತರಿಗೆ? ಸರ್, ಈಗ ನಮ್ಮಲ್ಲಿ ಮೊದಲು ರೈತರು ತಮ್ಮ ಹೊಲದಲ್ಲೇ ತಾವು ಮನೆಯಲ್ಲೇ ಚಾಕಿ ಕಟ್ತಿದ್ರು. ಅದ್ರದ್ದು ಏನಪ್ಪ ಅಂತಂದರೆ ಅದ್ರದ್ದು ಟೆಂಪರೇಚರ್ ಯಾವ ರೀತಿ ಇಡಬೇಕೆಂಬುದು ರೈತರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು. ಆದ ಕಾರಣ ಈಗ ಸರ್ಕಾರ ಏನಪ್ಪ ಅಂದರೆ ಪ್ರೈವೇಟ್ ಚಾಕಿ ಸೆಂಟರ್ಗೆ ಲೈಸೆನ್ಸ್ ಕೊಟ್ಟು ಇವತ್ತು ಪ್ರೈವೇಟ್ ಚಾಕಿ ಸೆಂಟರ್ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಒಂದು ಮಟ್ಟೂರು ಮಲ್ಲೇಶಪ್ಪ ಕೊಟ್ಟದಂತದರಿ. ಅಲ್ಲಿಂದೇನೆ ನಾವು ಇವತ್ತು ರೇಷ್ಮೆ ಹುಳು ಸಾಕಾಣಿಕೆಯನ್ನು ತೊಗೊಂಡ್ಬರ್ತೀವಿ. ಅವರು ಚಾಕಿ ಹುಳ ಕೊಡ್ತಾರ್ರಿ. ಚಾಕಿ ಹುಳ ಅಂದ್ರೇನು, ಮರಿ ಹುಟ್ಟಿದ ನಂತರ 8 ದಿವಸ ಆದ ನಂತರ, ಮರಿ ಹುಟ್ಟಿ 8 ದಿವಸ ಆದ 8 ದಿವಸ ಆದ ನಂತರ ಎರಡನೇ ಜ್ವರ ಪಾಸ್ ಮಾಡಿ ರೈತರಿಗೆ ಕೊಡ್ತಾರ್ರಿ. ಅವಾಗ ರೈತರು ಇಲ್ಲಿ ಬೆಳೆಯೋದಕ್ಕೆ ಏನು ಅನುಕೂಲ ಆಗ್ತದೆ ಅಂತಂದರೆ, ಆ ಒಂದು ಚಾಕಿದಲ್ಲಿ ನಾವು ಏನು ಟೆಂಪರೇಚರ್ ಮಾಡಬೇಕಾಗಿತ್ತು, ಏನು ಸೊಪ್ಪು ಕೊಡಬೇಕಾಗಿತ್ತು ಬಲಿಷ್ಠವಾಗಿರ್ತಕ್ಕಂಥದ್ದು ಅವರು ಕೊಡೋದ್ರಿಂದ ನಮ್ಮ ಇಲ್ಲಿ ರೇಷ್ಮೆ ಬೆಳೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ, ಮತ್ತು ಇಳುವರಿ ಬರೋದಕ್ಕೆ ಕೂಡ ಅನುಕೂಲ ಆಗ್ತದೆ ರೀ. ಆಗ್ತಾ ಇದೆ. ಈಗ ರೈತ ಬಾಂಧವರಿಗೂ ನೇರವಾಗಿ ಚಾಕಿಗಳನ್ನು ತರ್ತಾರೆ, ಚಾಕಿ ಹುಳುಗಳನ್ನು ತರ್ತಾರೆ. ಹಿಪ್ಪು ನೆರಳು ಹಾಕಿದವ ಎಷ್ಟು ಚಾಕಿ ತಂದು ಕಟ್ಟಬಹುದು ಮೊದಲನೇ ಹಂತವಾಗಿ? ನಮ್ಮದು ಬಹುವಾರ್ಷಿಕ ಬೆಳೆ ಇರೋದ್ರಿಂದ ಪ್ರಥಮವಾಗಿ 1 ಎಕರೆಗೆ 100-125 ಮೊಟ್ಟೆ ತೊಗೊಂಡ್ಬರ್ತೀವ್ರಿ. ಆ 100-125 ಮೊಟ್ಟೆಗೆ ಕನಿಷ್ಠ ಏನಿಲ್ಲ ಅಂದ್ರೆ ಇವತ್ತಿನ ಇಳುವರಿ 80-95 ಕೆಜಿ ಬರ್ತದ್ರಿ. ಅದೇ ರೀತಿಯಾಗಿ ಅವರು 1 ವರ್ಷ 2 ವರ್ಷ ಕಟಾವಾದ ನಂತರ ನಮಗೆ 1 ಎಕರೆಗೆ ಏನಿಲ್ಲ ಅಂದ್ರೆ 250-300 ಮೊಟ್ಟೆ ನಾವು ಮೇಯಿಸ್ತೀವಿ ಒಂದ್ ಎಕರೆಗೆ ರೀ. ಅವಾಗ ನಮಗೆ 80-90 ಬಂತಂದ್ರು ಕೂಡ 270-290 ಕೆಜಿ ಬರ್ತದ್ರಿ. ಹಂಗಾಗಿ ರೈತರಿಗೆ ಇಳುವರಿ ಬರ್ತದೆ, ಚೆನ್ನಾಗ್ತದೆ. ಅಂದರೆ ವರ್ಷದಲ್ಲಿ ಎಷ್ಟು ಬೆಳೆಗಳನ್ನು ತಕ್ಕೋಬೋದು, ವರ್ಷದಲ್ಲಿ ಎಷ್ಟು ಇದನ್ನು ಮಾಡ್ಬೋದು ಅಂತೀರಿ? ವಾರ್ಷಿಕವಾಗಿ 4-5 ಬೆಳೆ ತೆಗೋಬಹುದು. 4-5 ಹೌದ್ರಿ. ಪ್ರತಿ ಸಾರಿ 200-300 ಮೊಟ್ಟೆ ತಕ್ಕೋಬಹುದಾ? ತಕ್ಕಬಹುದು. ಈಗ ನಾವು 1 ಎಕರೆ ಇತ್ತಂದ್ರೆ 1 ಎಕರೆ ಹಿಪ್ಪು 1 ಎಕರೆ ಇತ್ತಪ್ಪಂದ್ರೆ 200 ಮೊಟ್ಟೆ. ಅಚಾನಕ ದೊಡ್ಡ ರೈತರಾದಂತವ್ರು 5 ಎಕರೆ 6 ಎಕರೆ ಮಾಡಿದವರು ಅದರಲ್ಲಿ 2 ಭಾಗ ಮಾಡಿರ್ತಾರೆ, 500 ಮೊಟ್ಟೆ ತೊಗೊಂಡ್ಬರ್ತಾರೆ. ಅಂತವ್ರೀಗ 2 ಭಾಗ ಮಾಡಿದವರು ಇವತ್ತು 8-10 ಬೆಳೆ ಕೂಡ ತೆಗೆಯೋರು ನಮ್ಮ ರೈತರು ನಮ್ಮ ರಾಯಚೂರು ತಾಲೂಕಿನಲ್ಲಿ ಅದಾರೆ. ಅದಾರೆ. ಇಲ್ಲಿ ರಾಯಚೂರು ತಾಲೂಕಿನ ಇಳುವರಿ ಎಷ್ಟೆಷ್ಟು ತೆಗಿತಿದ್ದಾರೆ, ಮ್ಯಾಕ್ಸಿಮಮ್ ಎಷ್ಟೆಷ್ಟು ಇಳುವರಿ ಬರ್ತಾ ಇದೆ 100 ಮೊಟ್ಟೆಗೆ? ಮ್ಯಾಕ್ಸಿಮಮ್ ರೀ ಈಗ ಇವತ್ತು ರೈತ ತನ್ನ ಫಲವತ್ತಾದಂಥ ಭೂಮಿನ ಫಲವತ್ತಾದಂಥ ಸೊಪ್ಪು ಕೊಟ್ಟು ಚೆನ್ನಾಗಿ ಮಾಡಿಕೊಂಡ್ರೆ ಇವತ್ತು 100-100 ಮೊಟ್ಟೆ ಕೂಡ ಗೂಡು ಬರೋದಕ್ಕೆ ಇಳುವರಿ ಐತ್ರಿ. ಇಳುವರಿ ಅಂದರೆ ಇಲ್ಲಿ ಒಳ್ಳೆ ಸೊಪ್ಪು ಗುಣಮಟ್ಟದ್ದು ಬಹಳ ಮುಖ್ಯ. ಹೌದು. ಗುಣಮಟ್ಟದ ಸೊಪ್ಪು ಅಂದ್ರೆ ಹೇಗೆ ಅದನ್ನ ರೈತರು ಉತ್ಪಾದನೆ ಮಾಡಬೇಕಾಗತ್ತೆ? ಗುಣಮಟ್ಟ ಸೊಪ್ಪು ಬರಬೇಕಾಗಿತ್ತಂದ್ರೆ ನಾವು ಇವತ್ತು ಸಾವಯವವಾಗಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿಕೊಂಡು ಇವತ್ತು ಕೊಟ್ಟಿಗೆ ಗೊಬ್ಬರ ಇರಬಹುದು, ಬೇವಿನ ಹಿಂಡಿ ಇರಬಹುದು, ಮತ್ತು ನಮ್ಮ ಹಸರೆಲೆ ಗೊಬ್ಬರ ಇರಬಹುದು. ಯಾಕಂದ್ರೆ ನಮ್ಮದು ವಾರ್ಷಿಕವಾಗಿ ಬೇರು ಆಳ ಹೋಗೋದ್ರಿಂದ ನಾವು ಪ್ರತಿ ವರ್ಷ ಮಾತ್ರ ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರ ಕೊಟ್ಟರೆ ಪ್ರತಿ ವರ್ಷ ಏನು ಇಳುವರಿ ಬರ್ತದ ಅದೇ ಇಳುವರಿ ನಾವು ಸತತ ತೆಗೆಯೋದಕ್ಕೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಇಲ್ಲಿ ರೈತರು ಚಾಕಿಯನ್ನು ತಂದು ಸಾಕಾಣಿಕೆ ಪ್ರಾರಂಭ ಮಾಡ್ತಾರೆ, ಏನು ಒಂದು ಮಹತ್ವವಾದಂಥ ಅಂಶವನ್ನು ರೈತರು ವಹಿಸಬೇಕಾಗತ್ತೆ? ಒಳ್ಳೆ ಇಳುವರಿ ತಗೋಬೇಕು, ಯಾವುದು ರೋಗ ಬಾಧೆ ಬರಬಾರ್ದು, ಒಳ್ಳೆ ರೀತಿಯಿಂದ ಸಕ್ಸಸ್ಫುಲ್ ಆಗಿ ಗೂಡನ್ನು ಬಿಡಿಸ್ಬೇಕು ಅಂತಂದರೆ ಏನು ಇಲ್ಲಿ ರೈತರು ಎಚ್ಚರಿಕೆಯನ್ನು ತಗೋಬೇಕಾಗಿದೆ ಚಾಕಿಯಿಂದ ಹಿಡಿದ್ಬಿಟ್ಟು ಗೂಡು ಬರುವವರೆಗೂ ಸ್ವಲ್ಪ ಹೇಳಿ. ಈಗ ನೋಡ್ರಿ, ನಾವು ಚೆನ್ನಾಗಿ ಗುಣಮಟ್ಟದ್ದು ಮತ್ತು ಇಳುವರಿ ನಾವು ಚೆನ್ನಾಗಿ ತೆಗಿಬೇಕಾಯ್ತಂದ್ರೆ ರೈತ ಮಾಡ್ತಕ್ಕಂಥದ್ದು ಕೆಲಸ ಮೊದಲು ನಮ್ಮದು ಡಿಸ್ಇನ್ಫೆಕ್ಷನ್. ಯಾಕಂತಂದ್ರೆ ಇವತ್ತು ನಮ್ಮ ಹುಳು ಸಾಕಾಣಿಕೆ ಒಂದು ಸಲ ಹುಳು ಸಾಕಾಣಿಕೆ ಮಾಡಿ ಗೂಡು ಹಾರ್ವೆಸ್ಟ್ ಆದ್ಮ್ಯಾಗ ಅದರಲ್ಲೆಲ್ಲ ಸೋಂಕು ಇರ್ತದೆ. ಇವತ್ತು ಚಂದ್ರಿಕೆ ಇರ್ಬೋದು, ಇವತ್ತು ನಾವೇನು ರೇಷ್ಮೆ ಹುಳು ಕಣೆಗೆ ಸಲಕರಣೆಗಳು ಏನಿರ್ತವ ಆ ಸಲಕರಣೆಗೆಲ್ಲ ಸೋಂಕು ಇರ್ತದೆ. ಸೋಂಕು ಆ ಸೋಂಕನ್ನು ನಾವು ಪದ್ಧತಿ ಪ್ರಕಾರವಾಗಿ ಸೋಂಕು ನಿವಾರಣೆ ಮಾಡಿ ಡಿಸ್ಇನ್ಫೆಕ್ಷನ್ ಮಾಡಿ ಒಂದನೇ ಭಾಗ. ಎರಡನೇ ಭಾಗ ನಾವು ಏನು ತೋಟಕ್ಕೆ ಯಾವ ಗೊಬ್ಬರ ಕೊಡಬೇಕು, ಎಂತ ಗೊಬ್ಬರ ಕೊಡಬೇಕು, ಆ ಗೊಬ್ಬರ ಕೊಟ್ಟಾಗ ಅದು ಸುಟೇಬಲ್ ಆಗಿ ನಮಗೆ ಪೌಷ್ಟಿಕವಾಗಿ ಸೊಪ್ಪು ಬಂದು ನಾವು ಹೆಚ್ಚಿನ ಗೂಡು ಇಳುವರಿ ತೆಗಿಬಹುದು. ಅಂದ್ರೆ ಸೋಂಕು ನಿವಾರಣೆ ಅಂತಂದ್ರೆ ರೇಷ್ಮೆ ಸಾಕಾಣಿಕೆ ಮನೆ ಮತ್ತು ಸಲಕರಣೆಗಳನ್ನ ಸೋಂಕು ನಿವಾರಣೆ ಮಾಡಬೇಕಾಗುತ್ತೆ. ಹೌದು. ಏನು ಸೋಂಕು ನಿವಾರಣೆ ಅಂದ್ರೆ ಏನು ಸಿಂಪರಣೆ ಮಾಡ್ಬೇಕಲ್ಲ ಏನಿಲ್ಲ. ಇವತ್ತು ನಾವು ನಮ್ಮ ಸರ್ಕಾರದಿಂದ ನಾವು ಉಚಿತವಾಗಿ ಅವರಿಗೆ ಸೋಂಕು ನಿವಾರಣೆಗಳನ್ನು ಪರಿಕರಗಳನ್ನು ಕೊಡ್ತೀವಿ. ಮತ್ತು ಉದಾಹರಣೆಗಾಗಿ ಅಸ್ತ್ರ ಅಂತ ಸಿಗ್ತದ್ರಿ, ಮತ್ತೆ ಡೆಕಾಲ್ ಅಂತ ಸಿಗ್ತದ, ಕ್ಲೋರೋಫೆಕ್ಟ್ ಅಂತ ಸಿಗ್ತದ, ಬ್ಲೀಚಿಂಗ್ ಅಂತ ಸಿಗ್ತದ. ಇವುಟನ್ನೆಲ್ಲ ನಾವೇನಪ್ಪ ಅಂತಂದ್ರೆ ಉಚಿತವಾಗಿ ರೈತರಿಗೆ ಸೋಂಕು ನಿವಾರಣೆ ಮಾಡೋದಕ್ಕೆ ಮತ್ತು ಈ ಹುಳುಕೇನು ನಾವು ಡಿಸ್ಇನ್ಫೆಕ್ಷನ್ ನಾವೇನು ಮೋಲ್ಟು ರಿಸೀವ್ಡ್ ಆದಾಗ ವಿಜೇತ ಪೌಡರ್ ಅಂತೇಳಿ ಕೂಡ ಕೊಡ್ತೀವ್ರಿ, ಹಾಸಿಗೆ ಸೋಂಕು ನಿವಾರಕ ಅಂತ ಅಂತೀವಿ ಅದಕ್ಕೆ. ಮತ್ತೇನಪ್ಪ ಅಂದ್ರೆ ತೋಟ ಚೆನ್ನಾಗಿ ಬರ್ಬೇಕಂತಂದ್ರೆ ಕೂಡ ಪೋಷಣ ಅಂತೇಳಿ ನಾವು ಸರ್ಕಾರದಿಂದ ಉಚಿತ ಕೊಡ್ತೀವಿ. ಪೋಷಣ ಅಂದ್ರೆ ಅದು ಇದಕ್ಕೆ ಮಲ್ಬರಿಗೆ ಹಾಕಿ ಸಸ್ಯವರ್ಧಕ, ಸಸ್ಯವರ್ಧಕ ಅದೇ ಸಿಂಪರಣೆ ಮಾಡೋದು ಅಥವಾ ಏನು ಸಿಂಪರಣೆ ಮಾಡ್ಬೇಕು? ಸಿಂಪರಣೆ ಮಾಡಿ ತೋಟಕ್ಕೆ ಸಿಂಪರಣೆ ಮಾಡೋದು, ಕಟಾವು ಮಾಡಿದ 10 ದಿವಸದಲ್ಲಿ ಒಂದು, 30 ದಿವಸದಲ್ಲಿ ಒಂದು ಸಲ ನಾವು ಏನು ಪೋಷಣೆ ಕೊಟ್ಟಾಗ ನಮ್ಮ ಸೊಪ್ಪು ಬಲಿಷ್ಠವಾಗಿ ಬರ್ತಾ ಹಣ್ಣರಿಯೋದು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಈಗ ಸೋಂಕು ನಿವಾರಣೆಯನ್ನ ರೇಷ್ಮೆ ಇನ್ನು ಚಾಕಿ ತಂದು ಇಡೋಕ್ಕಿಂತ ಎಷ್ಟು ದಿವಸ ಮುಂಚೆ ಮಾಡಬೇಕು, ಅಥವಾ ಸೋಂಕು ನಿವಾರಣೆ ಮಾಡಿದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಹುಳ ಸಾಕಾಣಿಕೆ ಪ್ರಾರಂಭ ಮಾಡಬೇಕು? ಈಗ ನೋಡ್ರಿ, ನಾವು ಯಾವಾಗ ಒಂದು ಬೆಳೆ ತೆಗೆದ ತಕ್ಷಣನೆ ಇವತ್ತು ಗೂಡು ಹಾರ್ವೆಸ್ಟ್ ಮಾಡಿ ನಾವು ಮಾರ್ಕೆಟಿಗೆ ಕಳಿಸಿದ್ದು ಮರುದಿವಸನೆ ನಾವು ಸೋಂಕು ನಿವಾರಣೆ ಮಾಡಬೇಕು ಎಲ್ಲಾ ಪರಿಕರಗಳಿಗೆ. ಯಾಕಂತಂದ್ರೆ ನಾವು 8 ದಿವಸ ಬಿಟ್ಟಿವಿ ಅಂದ್ರೆ ಅದರಲ್ಲಿ ಇರತಕ್ಕಂತ ರೋಗಾಣುಗಳು ಬ್ಯಾಕ್ಟೀರಿಯಾ ಆಗಿ ರೋಗಾಣು ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಇವತ್ತು ನಾವು ಗೂಡು ಹಾರ್ವೆಸ್ಟ್ ಆಗಿ ಮಾರ್ಕೆಟಿಗೆ ಹೋದು ಮರುದಿವಸನೆ ನಾವು ಸೋಂಕು ನಿವಾರಣೆ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ನಮ್ಮ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಬೆಳೆ ಬರಬೇಕಾಗಿತ್ತಂದ್ರೆ ಮೊದಲು ನಮಗೆ ಸೋಂಕು ನಿವಾರಣೆ. ಸೋಂಕು ನಿವಾರಣೆ ಅಂದ್ರೆ ಏನೇನು ಪರಿಕರಗಳು ಬರ್ತಾವ ಅಂತ ನೀವಲ್ಲಿ ಏನೇನು ಸೋಂಕು ನಿವಾರಣೆಕದಲ್ಲಿ ಉದಾಹರಣೆ ನೋಡ್ರಿ, ನಾವು ಪ್ಲಾಸ್ಟಿಕ್ ಚಂದ್ರಿಕೆಗಳು ಬರ್ತಾವ, ಮತ್ತೆ ಪರದೆಗಳು ಬರ್ತಾವ, ಮತ್ತೆ ಗೋಣತಟ್ಟುಗಳು ಬರ್ತಾವ, ಮತ್ತೆ ನೈಲನ್ ನಟ್ಟು ಇವೆಲ್ಲ ಒಟ್ಟು ನಮ್ಮ ಹುಳು ಸಾಕಾಣಿಕೆಗೆ ಬರ್ತಕ್ಕಂತ ಈ ಸಾಮಗ್ರಿಗಳೆಲ್ಲ ಏನಿರ್ತಾವಲ್ರಿ ಅದರಲ್ಲಿ ಏನು ಮನೆಯಲ್ಲಿ ಏನೇನು ಸಾಮಗ್ರಿಗಳು ಇರ್ತಾವೆ ಎಲ್ಲ ಒಂದು ಸಿಂಪರಣೆಯನ್ನ ಮಾಡ್ಬೇಕು. ಹೌದೌದೌದೌದು. ಆಮೇಲೆ ಮನೆಗೂ ಸಹ ಸಿಂಪರಣೆ ಮಾಡ್ಬೇಕಾ? ಮತ್ತೆ ಮನೆಗೆ ಮಾಡಿ ಗೋಡೆ ಕಿಟಕಿ ಬಾಗಿಲು ಎಲ್ಲ ಕಡೆ ಮಾಡ್ಬೇಕ್ರಿ. ಇನ್ನೊಂದ್ ಏನಪ್ಪ ಅಂತಂದ್ರೆ, ನಾವು ಹಾರ್ವೆಸ್ಟ್ ಆ ಕಾಲಕ್ಕ ಅದಕ್ಕೆ ಏನಾದ್ರೂ ಡಿಸೀಸ್ ಬಂದಿತ್ತಂದ್ರೆ ನಾವು ಹೊರಗಡೆ ನಿಂತು ಇಲ್ಲಿ ಅಲ್ಲಿ ಅಂತೇಳಿ ಒಗತೇ ಇರ್ತೀವಿ, ಬಿಸಾಕ್ತಿರ್ತ. ಅದಕ್ಕಾಗಿ ನಾವು ಮನೆಗೆ ಹೊಡೆಯೋದಲ್ಲದ ಸುತ್ತಮುತ್ತ ಒಂದು 3 ಮೀಟರ್ ಕೂಡ ನಾವು ತಗೋಬೇಕ್ರಿ. ಓಹೋ, ಹೊಡಿಬೇಕು 3 ಮೀಟರ್ ಕೂಡ ತಗೋಬೇಕು. ಹಂಗಾದಾಗ ನಮಗೆ ಏನಾದ್ರು ಡಿಸ್ಇನ್ಫೆಕ್ಷನ್ ಮಾಡಿದ್ದು ನಮ್ಮ ಉಳಕ ಅನುಕೂಲ ಆಗ್ತದೆ. ಅಂದ್ರೆ ಡಿಸ್ಇನ್ಫೆಕ್ಷನ್ ಅಥವಾ ಸೋಂಕು ನಿವಾರಣೆ ಔಷಧಿಗಳನ್ನ ಹೊಡೆದ್ಮೇಲೆ ಎಷ್ಟು ದಿವಸಕ್ಕಲ್ಲಿ ತಂದಿಡಬಹುದು ಮರಿಗಳನ್ನ, ಮರಿ ಹುಳುಗಳನ್ನ? ಏನಿಲ್ರಿ, ಇವತ್ತು ಅಸ್ತ್ರ ಇವು ನಮ್ಮದೆಲ್ಲ ಏನಪ್ಪ ಅಂದ್ರೆ ಮೊದಲೆಲ್ಲ ನಮ್ಮದು ಫಾರ್ಮುಲಿನ ಅದೆಲ್ಲ ಇತ್ತು, ಅದು ಸ್ಮೆಲ್ ಬರ್ತದೆ. ಹೌದು, ಈಗೆಲ್ಲ ಸ್ಮೆಲ್ ಇರೋದಿಲ್ಲ, ಏನಿರಲ್ಲ. ನಾವೇನಪ್ಪ ಅಂದ್ರೆ ಇವತ್ತು ನಾವೆಲ್ಲ ಡಿಸ್ಇನ್ಸ್ಪೆಕ್ಷನ್ ಮಾಡಿ ಮೊದಲೇನು ನಾವು ಹಾರ್ವೆಸ್ಟ್ ಆದ್ಮೇಲೆ ಡಿಸ್ಇನ್ಸ್ಪೆಕ್ಷನ್ ಮಾಡ್ತೀವಿ, ಮತ್ತೆ ಚಾಕಿ ಹುಳ ಇನ್ನೊಂದು 2-3 ದಿವಸಕ್ಕೆ ತರ್ತು ಅನ್ಲಿಕ್ಕೆ ಮತ್ತೊಮ್ಮೆ ಕೂಡ ಎಲ್ಲ ಪರಿಕರಗಳನ್ನೆಲ್ಲ ತೊಳೆದು ಸೋಂಕು ನಿವಾರಣೆ ಮಾಡಿ ನಾವು ಚಾಕಿ ಹುಳ ತಂದು ಇಡಬೇಕು. ಹೌದು. ಇನ್ನ ರೈತರು ಚಾಕಿ ಹುಳನ್ನ ತಂದಿಟ್ಟ ಮೇಲೆ ಹುಳುಗಳಿಗೆ ಓಕೆ ಊಟ ಕೊಡೋದು ಬಹಳ ಮುಖ್ಯ, ಸೊಪ್ಪನ್ನು ಹಾಕೋದು ಬಹಳ ಮುಖ್ಯ. ಯಾವ ರೀತಿ ಸೊಪ್ಪನ್ನು ಕೊಡಬೇಕಿಲ್ಲ, ಹೇಗೆ ರೈತರು ಹಂತ ಹಂತವಾಗಿ ಸೊಪ್ಪಿನ ಒಂದು ಪ್ರಮಾಣವನ್ನು ಜಾಸ್ತಿ ಮಾಡ್ಬೇಕಂತೀರಿ, ಹೇಗೆ ಹೇಳಿ ಸ್ವಲ್ಪ? ಈಗ ನೋಡ್ರಿ, ಅಲ್ಲಿ ಚಾಕಿ 2ನೇ ಜ್ವರ ಪಾಸ್ ಆಗಿ ನಮ್ಮಲ್ಲಿ ಬರ್ತಾವ, ನಮ್ಮಲ್ಲಿ ಟೋಟಲ್ 5 ಅಂತ ಅಂತೀವಿ, 2 ಅಂತನೇ ಮಾಡಿ 3ನೇ ಹಂತಕ್ಕೆ ನಮ್ಮಲ್ಲಿ ಬಂದಿರ್ತದ. ನಮ್ಮದು ಸ್ಟೆಪ್ ಬೈ ಸ್ಟೆಪ್ ಸೊಪ್ಪು ಕೊಡೋದು. ಈಗ ಪ್ರಥಮವಾಗಿ ಅವರು ಏನ್ ಮಾಡಿರ್ತಾರೆ, ಅಲ್ಲಿ ಸೊಪ್ಪು ಕಟ್ ಮಾಡಿ ನಮಗೆ ಸಣ್ಣ ಹುಳಕ್ಕ ರಸಭರಿತವಾಗಿ ಎಳೆ ಸೊಪ್ಪು ಕೊಟ್ಟಿರ್ತಾರ. ಈಗ ನಮ್ಮಲ್ಲಿಗೆ ಚಾಕಿ ಹುಳ ಬಂದ ನಂತರ ನಾವು ಏನಪ್ಪ ಅಂದ್ರೆ ನಮ್ಮ ಸೆಲ್ಫ್ಗಳಲ್ಲಿ ಹಾಕಿ ರೆಂಬೆ ಮಾದರಿಯಲ್ಲಿ ಪ್ರಥಮವಾಗಿ 2ನೇ ಜ್ವರದಿಂದ 3ನೇ ಜ್ವರ ಪಾಸ್ ಆಗೋವರೆಗೆ 5ರಿಂದ 7 ಎಲೆ ರೆಂಬೆ ಕಟ್ ಮಾಡಿ ಹಾಕ್ತೀರಿ. ಮತ್ತೆ 3ನೇ ಜ್ವರ ಪಾಸ್ ಆದ ನಂತರ 4ನೇ ಜ್ವರದವರೆಗೆ ಮತ್ತೆ 1ರಿಂದ 9 ಅಥವಾ 11 ಎಲೆ ಕಟಾವು ಮಾಡ್ತೀರಿ. 4ನೇ ಜ್ವರ ಪಾಸ್ ಆದ್ರಿಂದ ಅಪ್ ಟು ನಮಗೆ ಸ್ಪಿನ್ನಿಂಗ್ ಬರೋವರೆಗೆ ಟೋಟಲ್ ಬುಡ ಗಿಡ ಸಮೇತ ಹಾಕಿ ನಾವು ಅಂತಂತವಾಗಿ ಸೊಪ್ಪು ಕೊಟ್ಟಾಗ ಮಾತ್ರ ಬೆಳೆ ಚೆನ್ನಾಗಿ ಬರುತ್ತೆ. ಈಗ ಸೊಪ್ಪು ಪ್ರಮಾಣ ಬಹಳ ಮುಖ್ಯ ಇಲ್ಲಿ. ಕೊಡೋದು ಅಂತಂದ್ರೆ ಹೇಗೆ ಕೊಡಬೇಕಂತೀರಿ? ಅದನ್ನ ಏನೋ ದಬಾದಬಾದಂತ ತಂದು ಒಗಿತಿರ್ತಾರೆ ಒಬ್ಬೊಬ್ರು, ಇಲ್ಲ ಒಬ್ಬೊಬ್ರು ಸ್ವಲ್ಪ ಕಡಿಮೆ ಹಾಕ್ತಿರ್ತಾರೆ. ಕೊಡ್ತಕ್ಕಂಥ ಪ್ರಮಾಣ ಹೇಗೆ ನಿರ್ಧಾರ ಮಾಡ್ಬೇಕು ರೈತರು? ಈಗ ನೋಡ್ರಿ, ನಮ್ಮಲ್ಲೆಲ್ಲ ಸರ್ಕಾರದಲ್ಲಿ ಚಾಕಿ ಕೇಂದ್ರಗಳು ಇರೋದ್ರಿಂದ ನಮ್ಮ ಫಾರ್ಮ್ ಇರೋದ್ರಿಂದ ಅಲ್ಲಿ ಏನಂದ್ರೆ ತೂಕದ ಮಟ್ಟ ಆಗಿ ನಾವು ಇಷ್ಟೇ ಕೆಜಿ ಕೊಡ್ಬೇಕು, ಇಷ್ಟೇ ಗ್ರಾಮ ಕೊಡ್ಬೇಕಂತ ಕೊಡ್ತಾ ಇರ್ತೀವಿ. ರೈತರು ಅದನ್ನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ, ನಾವು ಇಲಾಖೆಯಿಂದ ಹೋಗಿ ಏನು ಅವ್ರಿಗೆ ಹೇಳ್ತೀವಲ್ರಿ, ಇಷ್ಟೇ ಸಮ ಪ್ರಮಾಣ. ಸಪೋಸ್ ಇವತ್ತೇನಪ್ಪ ಅಂದ್ರೆ ಅವರಿಗೆ ತಮ್ಮ ರೈತರ ಅನುಕೂಲದ ಹೇಳ್ಬೇಕಾಯ್ತಂದ್ರೆ 1.5-2.5 ನಮಗೆ ಪ್ಲೇನ್ ಬರಂಗ, ಸೆಲ್ಫಿಗೆ ಏನಿರ್ತದಲ್ಲ ಪ್ಲೇನ್ ಬರಂಗ, ಸಮತಟ್ಟವಾಗಿ ಕಡೆ ಹೆಚ್ಚು ಬೆಳಬಾರದು ಕಡಿಮೆ ಬೆಳಬಾರದು, ಸಮತಟ್ಟವಾಗಿ ನೀವು ಸೊಪ್ಪು ಕೊಡ್ರಿ ಅಂತೇಳಿ ಅಂಜಾದಾಗಿ ಹೇಳಿ ಬಂದಿರ್ತೀವಿ. ಅದನ್ನ ಕೊಡ್ತಾ ಇರಬೇಕು. ಅಚಾನಕ್ ನಮಗೆ ಕಮ್ಮಿ ಅಂತ ಅನಿಸಿತ್ತಪ್ಪ ಅಂದ್ರೆ ಮಧ್ಯಾಹ್ನ ಒಂದಿಷ್ಟು ಕೂಡ ಸೊಪ್ಪು ಕೊಡಬಹುದು. ತಿಂದಾಗ ಪೂರ್ತಿ ಹೆಚ್ಚು ಕೊಡ್ತು ಅಂತೇಳಿ ಜಾಸ್ತಿ ಆಗಬಾರದು, ಪೂರ್ತಿ ಕಡಿಮೆ ಮಾಡಬಾರದು. ಒಂದು ಸಮತಟ್ಟವಾಗಿ ಸೊಪ್ಪು ಕೊಟ್ಟಾಗ ಮಾತ್ರ ಅದು ದಷ್ಟಪುಟ್ಟವಾಗಿ ಹುಳ ಸೊಪ್ಪು ತಿಂದು ಚೆನ್ನಾಗಿ ಬರ್ತದೆ. ಈಗ ಸೊಪ್ಪನ್ನು ಕೊಡ್ತಾ ಹೋಗ್ತಾರೆ, ಅದು ಸೊಪ್ಪನ್ನು ತಿಂತಾ ಇರತ್ತೆ ಮತ್ತು ಹಿಕ್ಕೆಗಳನ್ನು ಹಾಕ್ತಿರ್ತಾರೆ ರೇಷ್ಮೆ ಹುಳು, ಮಲ ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಮಾಡ್ತಿರುತ್ತೆ, ಅದೆಲ್ಲ ಹೇಗೆ ನಿರ್ವಹಣೆ ಮಾಡಬೇಕು, ಅಲ್ಲಿ ಕ್ಲೀನಿಂಗ್ ಮಾಡೋದು ಅದೆಲ್ಲ ಬರುತ್ತಾ ಹೇಗೆ? ಇಲ್ಲೆಲ್ಲ ಇಲ್ಲಿ ಏನಿಲ್ಲರಿ, ಈಗ ಸೆಲ್ಪಿನಲ್ಲಿ ನಾವೇನಪ್ಪ ಅಂತಂದ್ರೆ ಯಾವಾಗ ಚಾಕಿ ಹುಳ ಬಂದ್ರೆ ಸೆಲ್ಪಿನಲ್ಲಿ ಇವತ್ತು ಪೇಪರ್ ಹಾಕಿರ್ತೀವಿ, ಇವತ್ತು ನೈಲನ್ ನೆಟ್ ಹಾಕಿರ್ತೀವಿ, ಯಾವುದು ಇಕ್ಕೆ ಮೂತ್ರ ತೆಳಗಡೆ ಯಾವುದು ಬೆಳೆದಿಲ್ಲ, ಸೆಲ್ಪಲ್ಲಿ ಹಾಕಿಬಿಟ್ಟಿರ್ತೀವಿ, ಸೆಲ್ಪಲ್ಲಿ ಹಾಕಿಬಿಟ್ಟಿರ್ತೀವಿ, ಸ್ವಲ್ಪ ತೆಳಗಡೆ ಹುಳ ಹಾಕೋದಕ್ಕೆ ನಾವು ನೈಲನ್ ನೆಟ್ ಹಾಕಿರ್ತೀವಿ, ನಾವು ನ್ಯೂಸ್ ಪೇಪರ್ ಹಾಕಿರ್ತೀವಿ, ಯಾವುದು ಇಕ್ಕೆ ಸಮೇತ ಮೂತ್ರ ಯಾವಾಗೂ ನಮಗೆ ತೆಳಗಡೆ ಬಿಡಲ್ಲ, ನಮ್ದು ಮೂತ್ರ ಕೂಡ ದಿವಸ ಬಿಡಲ್ಲ, ಅವ್ರು ಸ್ಪಿನ್ನಿಂಗ್ ಹೋಗೋ ಟೈಮ್ನಾಗೇನೆ ಮೂತ್ರ ಬಿಡೋದು. ಹಂಗಾಗಿ ನಮಗೆ ಅದು ಮೂತ್ರ ಬಿಡ್ಲಿ ಇಕ್ಕೆ ತೆಳಗಡೆ ಬಿಡ್ಲಿ ಏನೇ ಬೀಳಿದ್ರು ಕೂಡ ದಿವಸ ಮಾತ್ರ ನಾವು ಯಾವಾಗ ಸೊಪ್ಪು ಬೆಳಗ್ಗೆ ಸಾಯಂಕಾಲ ಎರಡು ಸಲ ಕೊಡ್ತು ಅಂದಾಗ ನಾವು ಬೆಳಗ್ಗೆ ಸಾಯಂಕಾಲ ರೂಮನ್ನ ಸ್ವಚ್ಛವಾಗಿ ಇಟ್ಟುಕೊಂಡು ನಾವೇನು ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಡಿಸ್ಇನ್ಸ್ಪೆಕ್ಷನ್ ಅನ್ನೋ ಡೆಕಾಲ್ ಇರ್ಬೋದು, ಕ್ಲೋರ್ ಎಫೆಕ್ಟ್ ಇರ್ಬೋದು, ಅದರಿಂದ ನಾವು ಬಂಡೆ ತೊಳೆದು ಸಿಸ್ಟಮೆಟಿಕ್ ಆಗಿ ಇಟ್ಕೋಬಹುದು. ಹೌದು, ಅದು ತಿಂದು ಉಳಿದಂತಹ ಸೊಪ್ಪನ್ನ ಕ್ಲೀನ್ ಮಾಡೋದು ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಒಮ್ಮೆ ಕ್ಲೀನ್ ಮಾಡಬೇಕು ಅಥವಾ ಹಂತಂತವಾಗಿ ಮಾಡ್ತಾ ಇರಬೇಕು ಹೇಗೆ? ಈಗ ರೆಂಬೆ ಮಾದರಿ ಬಂದಿರೋದ್ರಿಂದ ಚಾಕಿ ಇವತ್ತು ಹುಳ ಹಾಕಿವಿ ಅಂತಂದ್ರೆ ಅಪ್ ಟು ಪ್ಲಾಸ್ಟಿಕ್ ಚಂದ್ರಿಕಿಟ್ಟು ಸ್ಪಿನ್ನಿಂಗ್ ಆಗಿ ಗೂಡು ಹಾರ್ವೆಸ್ಟ್ ಆಗೋವರೆಗೂ ಕೂಡ ನಾವು ಬೆಡ್ ಕ್ಲೀನ್ ಮಾಡಲ್ಲ, ಮಾಡೋದಿಲ್ಲ, ಮಾಡೋದು ಅವಶ್ಯಕತೆ ಇಲ್ಲೇ ಇಲ್ಲ. ಹಂಗಾಗಿ ರೈತರಿಗೆ ಒಂದಿಷ್ಟು ಅನುಕೂಲ, ಅದು ಯಾವಾಗ ನಮಗೆ ಹಾರ್ವೆಸ್ಟ್ ಆಗಿ ಗೂಡು ಹಾರ್ವೆಸ್ಟ್ ಆಗಿ ಹೋಗ್ತದೋ ಅವಾಗ ಬೆಡ್ ಕ್ಲೀನ್ ಮಾಡಿ ಮತ್ತೆ ಡಿಸ್ಇನ್ಫೆಕ್ಷನ್ ಸೋಂಕು ನಿವಾರಕ ಎಲ್ಲ ಹೊಡೆದು ಡಿಸ್ಇನ್ಫೆಕ್ಷನ್ ಮಾಡಿ ಮತ್ತೆ ನಾವು ಮುಂದಿನ ಬೆಳೆಗೆ ಅನುವಾಗಬೇಕು. ಅಂದ್ರೆ ಇಲ್ಲಿ ಎರಡನೇ ಮೂರನೇ ಹಂತ ನಾಲ್ಕನೇದು ಐದನೇ ಜ್ವರ ದಾಟೋವರೆಗೂ ಸೊಪ್ಪನ್ನು ಕೊಡಬೇಕಾಗತ್ತೆ. ಹೇಗೆ ಇಲ್ಲಿ ಲಾಸ್ಟ್ ಕೊನೆ ಹಂತಕ್ಕೆ ಬಂದಾಗ ಹಂಗೆ ರೈತರು ಗೊತ್ತಾಗ್ಲಾರ್ದು ಹಾಕ್ತಿರ್ತಾರೆ ಸೊಪ್ಪು, ಹೇಗೆ ಹುಳ ಸ್ಪಿನ್ನಿಗೆ ಬಂದಿದೆ ಅನ್ನೋದನ್ನು ಹೇಗೆ ಕಂಡುಹಿಡಬೇಕಲ್ಲಿ? ಇವತ್ತೇನಾಗ್ತದೆ, ಈಗ ಮಾಮೂಲಿಯಾಗಿ ನಮ್ಮದು ಹುಳ ಬೆಳೀತಾ ಬೆಳೀತಾ ಬೆಳೀತಾ ಬೆಳೀತಾ ಏನಪ್ಪ ಅಂತಂದರೆ ಒಂದು ಕಿರುಬೆಳ್ಳ ಆ ಸೈಜ್ ಬರ್ತದೆ. ಆ ಸ್ಪಿನ್ನಿಂಗಿಗೆ ಬಂದಾಗ ನಾವು ರೈತರಾಯ್ತು ನಾವಾಯ್ತು ಗುರುತಿಡ್ಬೇಕಪ್ಪ ಅಂತಂದರೆ ಅದರದ್ದು ಬಾಳೆಹಣ್ಣು ಕಲರ್ ಬರ್ತದ್ರಿ. ಬಾಳೆಹಣ್ಣು ಕಲರ್ ಬರದೆ ಅಲ್ಲದೆ ಅದು ಏನಪ್ಪ ಅಂದ್ರೆ ಸುಮ್ಮನೆ ಕೂಡಲ್ಲ, ಅದು ಯಾವಾಗ ಸ್ಪಿನ್ನಿಗೆ ಬಂದ ತಕ್ಷಣನೇ ಅದು ನಾಗರಾವ್ ಎಡೆ ಆಡಿದಂಗೆ ಸುತ್ತ ಆಡ್ತಾ ಇರ್ತದ. ಅದೇ ರೈತರಿಗೆ ಗುರುತು ಅದು ಆಡ್ತಾ ಆಡ್ತಾ ಆಡ್ತಾ ಗೂಡು ಕಟ್ತಾ ಇರ್ತದ. ಯಾವಾಗ ಕಲರ್ ಹಣ್ಣಿಗೆ ಬಂದು ಬಾಳೆಹಣ್ಣಿನ ಕಲರ್ ಬಂದ ಮ್ಯಾಗ ಅದು ಮೂತಿ ಅಳ್ಳಾಡೋದಕ್ಕೆ ಪ್ರಾರಂಭ ಆಯ್ತಂದ್ರೆ ಇದು ಸ್ಪಿನ್ನಿಂಗಿಗೆ ಬಂದದ ಅಂತೇಳಿ ರೈತ ಆಯ್ತು ನಾವಾಯ್ತು ಹೋಗಿ ಇವು ನಾವು ಒಂದೇನು ಪ್ಲಾಸ್ಟಿಕ್ ಚಂದ್ರಿಕೆ ಇರ್ತವಲ್ರಿ, ಪ್ಲಾಸ್ಟಿಕ್ ಚಂದ್ರಿಕೆ ನಾವು ಅದರಲ್ಲಿ ಇಟ್ಟಾಗ ಅದು ಒಂದು ಗೂಡು ಪ್ಲಾಸ್ಟಿಕ್ ಚಂದ್ರಿಕೆಯಲ್ಲಿ ಕಟ್ಟಿ ಅದು ಗೂಡು ಉತ್ಪಾದನೆ ಕೊಡ್ತದೆ. ಈಗ ಎಲ್ಲ ಹುಳುಗಳು ಒಮ್ಮೆ ಬರ್ತಾವಂತೀರಾ? ಯೂನಿಫಾರ್ಮ್ ಆಗಿ ಎಲ್ಲ ಸ್ಪಿನ್ನಿಂಗ್ ಒಮ್ಮೆ ಬರ್ತಾವ? ಹೆಚ್ಚು ಕಡಿಮೆ ಆಗ್ತಿರ್ತದ? ಹೆಚ್ಚು ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಒಂದು ಹುಳ ಹಿಂದೆ ಮುಂದೆ ಬರ್ತದಂದ್ರೆ ಸ್ಪಿನ್ನಿಂಗು ಹೇಗೆ ಅಲ್ಲೆಲ್ಲ ವ್ಯವಸ್ಥೆ? ಇಲ್ರಿ, ಆಲ್ಮೋಸ್ಟ್ ಆಗಿ ಏನಪ್ಪ ಅಂದ್ರೆ ಮೊದಲು ನಾವೇನಪ್ಪ ಅಂದ್ರೆ ಈ ಹೈಬ್ರಿಡ್ ಬರಲಾರ್ದ ಮುಂಚೆ ನಾವು ಅವಾಗ ಮೂರು ದಿವಸ ನಾಲ್ಕು ದಿವಸ ಹಣ್ಣು ಹುಳ ಆರಿಸ್ತಿದ್ವಿ, ಆರಿಸಿ ಹಾಕ್ತಿದ್ವಿ. ಈಗ ಈ ಹೈಬ್ರಿಡ್ ಹುಳ ಬರೋದ್ರಿಂದ ಸಪೋಸ್ ಈಗ ಒಂದು ಸೆಲ್ಫಿಗೆ 5% 10% ಹಣ್ಣು ಹುಳ ಬಂತಂದ್ರೆ ಪ್ಲಾಸ್ಟಿಕ್ ಚಂದ್ರಿಗೆ ಒದಿಸಿಬಿಟ್ಟನಂದ್ರೆ ಉಳಿದ್ವಲ್ಲ ತಾನಾಗಿ ಆಟೋಮೆಟಿಕ್ ಆಗಿ ಸ್ಪಿನ್ನಿಂಗ್ ಬಂದು ಗೂಡು ಕಟ್ತಾವ್ರಿ. ಏನ್ ತೊಂದರೆ ಏನಿಲ್ಲ, ರೈತರಿಗೆ ತೊಂದರೆ ಏನಿಲ್ಲ, ಎರಡು ದಿವಸ ಮೂರು ದಿವಸ ಅಂತ ಏನು ತೊಂದರೆ ಏನಿಲ್ಲ. ಒಂದು ಸೆಲ್ಫಿಗೆ 10% 5% ಯಾವಾಗ ಹಣ್ಣು ಬಂತಂದ್ರೆ ನಾವು ಪ್ಲಾಸ್ಟಿಕ್ ಚಂದ್ರಿಕೆ ಒದಿಸಿ ಸೊಪ್ಪ ಹಾಕದ ಬಿಟ್ಬಿಡಬೇಕು. ನಾವು ಚಂದ್ರಿಕೆ ಒದಿಸಿಬಿಟ್ಟನಂದ್ರೆ ತಾನಾಗಿ ಆಟೋಮೆಟಿಕ್ ಆಗಿ ಎಲ್ಲ ಗೂಡು ಚೆನ್ನಾಗಿ ಕಡ್ತವೆ. ಅಲ್ಲಿ ಚಂದ್ರಿಕೆಯನ್ನ ಅಲ್ಲಿ ಎಷ್ಟು ದಿವಸ ಇಡಬೇಕಾಗತ್ತೆ ಅವುಗಳ ಮೇಲೆ? ಟೋಟಲ್ ಅದು ನಮ್ಮದು ಗೂಡು ಉತ್ಪಾದನೆ ಆಗ್ಬೇಕಪ್ಪ ಅಂದ್ರೆ ನಮ್ಮ ಉಳದಲ್ಲಿರ್ತಕ್ಕಂಥ ಸ್ಪಿನ್ನಿಂಗ್ ಎಲ್ಲ ಹೊರಗಡೆ ಆಗ್ಬೇಕಂದ್ರೆ ಕನಿಷ್ಠ ಅದು 72 ತಾಸು ಬೇಕ್ರಿ. 72 ತಾಸು ಬೇಕು. ಅದರಲ್ಲಿ ಇರತಕ್ಕಂಥ ನೂಲು, ಅದ್ರ ಹೊಟ್ಟೆಯಲ್ಲಿ ಇರತಕ್ಕಂಥ ನೂಲು ಕನಿಷ್ಠ ಏನಿಲ್ಲ ಅಂದ್ರೆ 500 ರಿಂದ 800 ಮೀಟರ್ ಉದ್ದ ಇರ್ತದೆ. ಅದೆಲ್ಲ ಪೂರ್ತಿ ಎಲ್ಲ ಬಿಟ್ಟು ನಾನು ಗೂಡು ಆಗ್ಬೇಕಪ್ಪ ಅಂದ್ರೆ ಜೊಲ್ಲಿನ ಮುಖಾಂತರ ಟೋಟಲ್ 72 ತಾಸು ಬೇಕು. ಅದೆಲ್ಲ ಪೂರ್ತಿ ಆಗೋದಕ್ಕೆ 4ನೇ ದಿವಸ ಬಿಟ್ಟು 5ನೇ ದಿವಸ ಚಂದ್ರಿಕೆಯಿಂದ ಬಿಡಿಸ್ಕೊಂಡು 5 ಅಥವಾ 6ನೇ ದಿವಸದಾಗ ಹಾರ್ವೆಸ್ಟ್ ಮಾಡ್ಕೊಂಡು ರೈತ ಮಾರ್ಕೆಟ್ಗೆ ಹೋಗೋದು ಸೂಕ್ತಾರೆ. ನೇರವಾಗಿ ಗೂಡುಗಳನ್ನ ಏನು ಟ್ರೇನಿಂದ ತಕ್ಕೊಂಡ್ಬಿಟ್ಟು ಚಂದ್ರಿಕೆಗಳನ್ನ ತೆಗೆದ್ಬಿಟ್ಟು ರಾಶಿ ಮಾಡಬಹುದು, ರಾಶಿ ಮಾಡ್ಕೊಂಡು ಗೋಣಿ ತಟ್ಟಲಿಂದ ತೆಳವಾದಂತ ಗೋಣಿ ತಟ್ಟಲಿಂದ ತಗೊಂಡು ಮಾರ್ಕೆಟ್ಗೆ ಹೋಗ್ತಾನೆ. ಏನು ಇಲ್ಲಿ ಮುಖ್ಯವಾಗಿ ರೈತರಿಗೆ ಸಲಹೆ ಸೂಚನೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ರೈತರು ಬಹಳಷ್ಟು ಒಮ್ಮೆ ನೆಗ್ಲೆಕ್ಟ್ ಮಾಡ್ತಿರ್ತಾರೆ. ಅಲ್ಲಿ ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇರಬೇಕು, ಹೇಗೆ ಗಾಳಿ ಬೆಳಕು, ವಾತಾವರಣ ಅಂದ್ರೆ ತೇವಾಂಶ, ಆಮೇಲೆ ಉಷ್ಣಾಂಶ ಎಷ್ಟೆಷ್ಟು ಮೇಂಟೈನ್ ಮಾಡಬೇಕಾಗತ್ತೆ, ಏನು ಎಚ್ಚರಿಕೆಯನ್ನು ತಗೋಬೇಕಂತ ರೈತರು? ಏನಿಲ್ಲರಿ, ಈಗ ರೈತರು ಇದರಲ್ಲಿ ಅವರು ಕಾಳಜಿ ವಹಿಸ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮ್ಮದು 3 ಹಂತ ಬರ್ತದ್ರಿ. 1ನೇ ಹಂತ ದಷ್ಟಪುಟ್ಟವಾದಂಥ ಸೊಪ್ಪಿರಬೇಕು, ಕೆಲವು ಸೊಪ್ಪಿರಬೇಕು, ಮೊದಲನೇದ್ದು ಹೌದು ಕಂಡೀಷನ್ ಸೊಪ್ಪು ಮಾತ್ರ ಚೆನ್ನಾಗಿರಬೇಕು ಚೆನ್ನಾಗಿ ಅಂತಂದ್ರೆ ಹೆಂಗೆ ರೈತರಿಗೆ ಗೊತ್ತಾಗತ್ತ? ಅದು ಏನಿಲ್ಲರಿ, ಈಗ ಅವತ್ತು ಸೊಪ್ಪು ಚೆನ್ನಾಗಿ ಐತಪ್ಪ ಅಂತಂದ್ರೆ ನಾವು ಸೊಪ್ಪು ಇಡದಾಗ ತೆಳಪು ಬಂದು ಮಿಂಚು ಬರ್ತಿರ್ತದ್ರಿ. ಮಿಂಚು ಬಂದಾಗ ಆ ಸೊಪ್ಪಿನ ಇಡದಾಗ ತೆಳಗಡೆ ಬೀಳಬಾರ್ದು, ಮೇಲ್ಮುಖ ಆಗಿರ್ಬೇಕು ಸೊಪ್ಪು. ತೆಳಗಡೆ ಬಿತ್ತಂದ್ರೆ ಅದರಲ್ಲಿ ಪೌಷ್ಟಿಕಾಂಶ ಕಮ್ಮಿ ಐತೆ ಅಂತ ಅರ್ಥ. ದಷ್ಟಪುಟ್ಟವಾಗಿ ಹಂಗೆ ಇರಬೇಕು, ಅದು ಮುಂಚೆ ಬರ್ತಾ ಇರಬೇಕು. ಆ ಸೊಪ್ಪಿನ ಎಷ್ಟು ದಷ್ಟಪುಟ್ಟವಾಗಿ ಸೊಪ್ಪೈತು 1ನೇ ಹಂತ. ಎರಡನೇ ಹಂತ ಏನಪ್ಪ ಅಂತಂದ್ರೆ, ಈಗ ನಾವು ಚಾಕಿ ಹುಳ ತಂದ ನಂತರ ಅಲ್ಲಿ ಮೇಂಟೆನೆನ್ಸ್ ಮಾಡೋದು ಎರಡನೇ ಭಾಗ. ಈಗ 90% ಸೊಪ್ಪಿನಲ್ಲಿ, 10% ಚಾಕಿ ಹುಳ ನಮ್ಮ ಹುಳು ಮಾಡ್ತಕ್ಕಂಥದ್ದು ಅದು ಹೌದ್ರಿ. ಅದು ಮಾಡೋದ್ರಿಂದ ರೈತರಿಗೆ ಏನು ತೊಂದರೆ ಆಗೋದಲ್ಲ. ಈಗ ನಾವೇನಾದರೂ ತೋಟದಲ್ಲಿ ನಾವು ಕಳಪೆ ಮಟ್ಟದಲ್ಲಿ ಗೊಬ್ಬರ ಹಾಕಲಾರ್ದ, ಕಳವೆ ತೆಗಿಲಾರ್ದ, ಅದಕ್ಕೂ ಏನು ಮಾಡಲಾರ್ದ ನಾವು ಸೊಪ್ಪು ಚೆನ್ನಾಗೈತೆ ಅಂತೇಳಿ ಹುಳ ತಂದಿವಂದ್ರೆ ಅಲ್ಲಿ ಒಂದು ಎಡುತ್ತೀವಿ. ಎರಡನೇದು ಇಲ್ಲಿ ಮಾಡೋದ್ರಲ್ಲಿ ಟೆಂಪರೇಚರ್ ಸರಿಗಿಲ್ಲ, ಅದು ಇಲ್ಲ ಇದಿಲ್ಲ ಅಂತೇಳಿ ಇದು ಮಾಡ್ಕೊಂತ ಮಾಡಿದ್ರೆ ಇಲ್ಲಿ ಬೆಳೆ ಕುಂಠಿತ ಆಗೋದಕ್ಕೆ ರೈತರಿಗೆ ಸ್ವಲ್ಪ ಅನಾನುಕೂಲ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ಕೀಟನಾಶಕಗಳು, ಕೀಟನಾಶಕಗಳಿಂದ ಸಾಕಷ್ಟು ಇಲ್ಲರಿ ನಮ್ಮದು ಹಚ್ಚಿದ್ದೀವಿ, ಕೀಟನಾಶಕದ ಒಂದು ಪ್ರಭಾವದಿಂದ ನಮ್ಮ ಹುಳ ಎಲ್ಲ ಸತ್ತು ಹೋಗಿಬಿಡ್ತು, ಇಳುವರಿ ಬರಲಿಲ್ಲ, ಇದು ಅಂತಂತಿರ್ತಾರೆ. ಏನು ಸುತ್ತಮುತ್ತ ಏನಾದರೂ ಕೀಟನಾಶಕ ಸಿಂಪರಣೆಯನ್ನು ಮಾಡಬಾರ್ದ, ಬೇರೆ ಬೆಳೆಗಳಿಗೆ ಸಿಂಪರಣೆ ಮಾಡ್ತಿರ್ತಾರೆ, ಅದ್ರದ್ದೇನಾದ್ರು ಒಂದು ವಾತಾವರಣ ಕಲುಷಿತ ಆಗಿ ಹುಳುಗಳು ಫೇಲ್ ಆಗುವ ಸಾಧ್ಯತೆ ಇರ್ತಾವೆ ಹೇಗೆ? ಇಲ್ಲರಿ, ಇವತ್ತೇನಪ್ಪ ಅಂತಂದರೆ ಪೆಸ್ಟಿಸೈಡ್ಗೆ ಮತ್ತು ನಮ್ಮ ರೇಷ್ಮೆ ಹುಳುಗಳಿಗೆ ಅಪೋಸಿಟ್ ಆಗಿ ಬರೋದಿಲ್ಲ. ಈಗ ಒಂದು ಕಡೆ ಇಲ್ಲಿ ಹಿಪ್ಪು ನೆಳೆ ಹಾಕಿರ್ತಾನೆ, ಆ ಕಡೆ ಭತ್ತದ ಗದ್ದೆ ಇರುತ್ತೆ, ಹತ್ತಿ ಹೊಲ ಇರುತ್ತೆ, ಅವರೆಲ್ಲ ಸಿಂಪರಣೆ ಮಾಡ್ತಿರ್ತಾರೆ. ಇನ್ನು ಒಂದು ಮೊದಲನೇದಾಗಿ ನಾವು ನೀರಾವರಿ ಪ್ರದೇಶದಲ್ಲಿ ಯಾರು ರೇಷ್ಮೆ ಕೃಷಿ ಮಾಡ್ತುವಂತಾರೋ ಅಂಥವರಿಗೆ ನಾವು ಮೊದಲು ಸುತ್ತಮುತ್ತ ನಿಮ್ಮದು ಏನು ಬೆಳಿತೀರಾ ಅಂತೇಳಿ ಪ್ರಥಮವಾಗಿ ಅವ್ರನ್ನ ಕೇಳ್ತೀವಿ. ಅಲ್ಲಿ ನೀರಾವರಿಯಲ್ಲಿ ಸುತ್ತಮುತ್ತ ಇವತ್ತು ಭತ್ತ ಆಗಿರ್ಬೋದು, ಇವತ್ತು ಕಾಟನ್ ಆಗಿರ್ಬೋದು ಅಂತಲ್ಲಿ ಮಾಡೋದ್ರಿಂದ ನಾವು ರೇಷ್ಮೆ ಕೃಷಿ ಮಾಡೋದು ಬೇಡ, ಇನ್ನೊಂದು ಬೆಳೆಗೆ ಹೋಗ್ರಂತ ಹೇಳ್ತೀವಿ. ಇವತ್ತು ಬಯಲು ಪ್ರದೇಶದಲ್ಲಿ ಏನೈತಲ್ಲ, ಇವತ್ತು ಸುತ್ತಮುತ್ತ ಇವತ್ತು ನಮ್ಮ ರಾಯಚೂರು ತಾಲೂಕಿನಲ್ಲಿ ತಗೊಂಡ್ರೆ ಚಂದ್ರಬಂಡ ಏರಿ ಇರ್ಬೋದು, ಎರಿಗೇರಿ ಏರಿ ಇರ್ಬೋದು, ನಮ್ಮ ಇಡುಪನೂರು ಗಿಲೇಸೂಗರ್ ಏರಿ ಇರ್ಬೋದು, ಅಂತವೆಲ್ಲ ಬಯಲು ಪ್ರದೇಶ. ಬಯಲು ಪ್ರದೇಶದಲ್ಲಿ ಇವತ್ತು ಸಜ್ಜೆ ಭತ್ತ ಸಜ್ಜೆ ಹಾಕ್ತಾರ, ಕಾಟನ್ ಹಾಕ್ತಿರ್ತಾರ, ಅಂತಲ್ಲಿ ಏನಪ್ಪಾ ಅಂದ್ರೆ ನಮಗೆ ಸೂಕ್ತವಾದಂತ ರೇಷ್ಮೆ ಕೃಷಿ ಮಾಡೋದಕ್ಕೆ ಅನುಕೂಲ ಆಗ್ತದ್ರಿ. ಪೆಸ್ಟಿಸೈಡ್ಗೆ ಮತ್ತು ನಮ್ಮ ರೇಷ್ಮೆ ಹುಳಕ್ಕೆ ಆಗಿ ಬರೋದಿಲ್ಲ, ಮಾಡಬಾರ್ದು. ಈಗ ಹಿಪ್ಪು ನೆಳ್ಳಿಗೆ ಸೊಪ್ಪಿಗೆ ಏನಾದರೂ ಸಿಂಪರಣೆ ಮಾಡಿರ್ತಾರ, ಅಂತ ಸಂದರ್ಭದಲ್ಲಿ ಏನೋ ಅನಾಹುತ ಆಗುವ ಸಾಧ್ಯತೆ ಇರ್ತಾವ, ಅಥವಾ ಕೀಟನಾಶಕ ರೋಗನಾಶಕ ಸಿಂಪರಣೆ ಮಾಡಿದ್ರೆ ಸೊಪ್ಪುಗಳಿಗೆ ರೋಗ ಬಂದಿದೆ ಏನೋ ಅಂತಂದ್ರೆ? ಇಲ್ರಿ, ಈಗ ಪೆಸ್ಟಿಸೈಡ್ ಹೊಡೆದ ತಕ್ಷಣನೇ ನಮ್ಮ ಮುಳಕ ತಿಂದ ತಕ್ಷಣ ಸತ್ತೋಗ್ಬಿಡ್ತದೆ, ಸತ್ತೋಗಿ ಪೆಸ್ಟಿಸೈಡ್ ಹಾಕ್ಬಾರ್ದು. ಆದರೂ ಕೆಲವು ಮಂದಿ ಇಂಟ್ರೆಸ್ಟ್ಲಿಂದ ನಾನು ರೇಷ್ಮೆ ಕೃಷಿ ಮಾಡ್ಬೇಕಂತ ಬರ್ತಾನ್ರಿ ಮುಂದೆ, ಅಂತತ್ತಗೆ ನಾವು ಬೇಡನಾಗ ಬರಲ್ಲ. ಸುತ್ತ ಏನಾದರೂ ಒಂದಿಷ್ಟು ಚಡೆ ಬೀಜನೋ ಗಾಳಿ ಬರಲಾರ್ದಂಗ, ಚಡೆ ಬೀಜನೋ ಮತ್ತೆ ಇನ್ನೊಂದು ಹಾಕೊಂಡು ಅಂತವ್ರು ಕೂಡ ರೇಷ್ಮೆ ಮಾಡೋರು ಅದಾರ್ರಿ. ಮತ್ತೆ ಯಾಕಂದ್ರೆ ಅವ್ನ ಇಂಟ್ರೆಸ್ಟ್ಲಿಂದ ರೈತ ಬರ್ತಾನಂತಂದಾಗ ನಾವು ಕೃಷಿ ಮಾಡೋದು ಬೇಡ ಅಂತ ಹೇಳಲ್ಲ. ಆದರೂ ಈ ಪದ್ಧತಿಯಿಂದ ಅಳವಡಿಸ್ಕೊಂಡು ನೀವು ಮಾಡಿದ್ರೆ ಮಾತ್ರ ರೇಷ್ಮೆ ಕೃಷಿಯಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀವ್ರಿ. ಅಂತ ರೈತರು ಕೂಡ ಇವತ್ತು ಅದಾರ್ರಿ. ಆದಷ್ಟು ಏನಪ್ಪ ಅಂದ್ರೆ ಪೆಸ್ಟಿಸೈಡ್ ನಮಗೆ ದೂರ ಇರ್ಬೇಕಷ್ಟೇ, ದೂರ ಇರಬೇಕು. ಆಮೇಲೆ ಗೂಡನ್ನ ಬಿಡಿಸಿದ ಮೇಲೆ ಎಷ್ಟು ದಿವಸದೊಳಗೆ ಮಾರುಕಟ್ಟೆಗೆ ಸಾಗಿಸ್ಬೇಕು ಅದನ್ನ? ಏನಾದ್ರೂ ಬಹಳ ದಿವಸ ಅನಾನುಕೂಲದ ಇಟ್ಕೊಂಡ್ಬಿಟ್ರೆ ಏನೋ ಇದಾಗ್ಬಿಡತ್ತಲ್ಲ. ಇಲ್ಲರಿ, ಇವತ್ತು ರೈತರು ಅಂತಾರ ನಾವು ರೇಷ್ಮೆ ಗೂಡಾದ ತಕ್ಷಣ ಮಾರೋದಕ್ಕೆ ಒಂದ್ ದಿವಸ ಹೋದ್ರೆ ಲೇಟ್ ಆಗ್ತದ, ಎರಡು ದಿವಸ ಹೋದ್ರೆ ಲೇಟ್ ಆಗ್ತದ, ಅದನ್ನ ಮಾಡಬಾರ್ದಂತ ರೈತರು ಅಂತಿರ್ತಾರ. ಆದ್ರೂ ಅದು ತಪ್ಪು. ಯಾಕಂದ್ರೆ ಇವತ್ತು ಸ್ಪಿನ್ನಿಂಗ್ ಆಗಿ 9 ದಿವಸ ತನಕ ಟೈಮ್ ಇರುತ್ತೆ, ಸ್ಪಿನ್ನಿಂಗ್ ಮುಗಿದ ತಕ್ಷಣ 9 ದಿವಸ ಟೈಮ್ ಇರುತ್ತೆ. ಇವತ್ತು ರೈತ ಯಾರೇ ಆಗಲಿ ನನ್ನ ಬೆಳೆ ಕಳ್ಕೋಬೇಕಂಬುದು ಯಾರಿಗೂ ಇರೋದಿಲ್ಲ. ಇವತ್ತು ರೈತರನ್ನ ನಾವು ಪ್ರತ್ಯಕ್ಷ ಆಗಿ ರೈತರು ನೋಡಿದಾಗ ಇವತ್ತು ಸ್ವಲ್ಪ ಗೂಡು ಇನ್ನೂ ಆಸೆ ಐತಪ್ಪ ನಾಳೆಗೆ ಹೋಗಂತಂದ್ರೆ ಏನ್ರಿ ಇವತ್ತೇ ಹೋಗ್ತಾನಂತನ್ರಿ. ಗೊತ್ತಿದ್ದವರು ಗೊತ್ತಿರ್ಲಾರ್ದವ್ರು ಏನಂತಾರೆ, ಅದು ನಾಳೆ ಹೋಗ್ಬೇಕು ನಾಡು ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಕೊರದು ಹೊರಗೆ ಬರ್ತದ ಅಂತ ಬುಗುಲು ಬಿಡ್ತಾರೆ. ಅದ್ರದೇನ ಅಂತ ಒಂದು ಬುಗುಲು ಬಿಡ್ತಕ್ಕಂಥದ್ದು ರೈತರಿಗೆ ಏನು ತೊಂದರೆ ಏನಿಲ್ಲ. 9 ದಿವಸ ಟೈಮ್ ಇರ್ತದೆ, ಟೈಮ್ ಇರ್ತದೆ, ಅದ್ರೊಳಗಾಗಿ ಮಾರುಕಟ್ಟೆಗೆ ಸಾಗಿಸ್ಬೇಕು. ಅವ್ರು ಸಾಗಿಸ್ಬೇಕು, ಸಾಗಿಸ್ ಆ ಕೊನೆಯ ದಿನದವರೆಗೆ ಕಾಯ್ಕೊಂಡು ಕುಂದಿರಬಾರ್ದು ಅಷ್ಟೇ. ಕುಂದ್ರದಲ್ಲ ರೈತ ಕುಂದ್ರದಲ್ಲ ಕುಂದ್ರದಿಲ್ಲ ಹೋಗ್ತಾನೆ. ಯಾಕಂದ್ರೆ ಇವತ್ತು ಬಿಟ್ಟಪ್ಪ ಅಂದ್ರೆ ನನಗೆ ಒಂದು 3 ಕೆಜಿ 4 ಕೆಜಿ ಕಮ್ಮಿ ಬರ್ತದಪ್ಪ ನಾನು ಹೋಗಿಬಿಡ್ತಾನೆ ಅಂತೇಳಿ ಹೋಗ್ತಾನ್ರಿ. ಅಂದ್ರೆ ಬಿಟ್ಟಂಗ ಅದು ಕಡಿಮೆ ಆಗ ತೂಕ ಕಡಿಮೆ ಆಗ ಹಾರ್ವೆಸ್ಟ್ ಆಗ್ತದೆ ಇವತ್ತು. ಯಾಕಂದ್ರೆ ಆರಸ ಬರ್ತದೆ, ಮತ್ತು ಭತ್ತ ಇರಬಹುದು, ಇವತ್ತು ಶೇಂಗಾ ಇರಬಹುದು, ಆರ್ತದ ಸ್ವಲ್ಪ ಆರ್ತದೆ, ಆರಿಕೆ ಆಗತ್ತೆ. ಸಪೋಸ್ ಇವತ್ತು ನಮಗೆ ಒಂದು 50 ಕೆಜಿ ಆಗ್ತಿತ್ತಂದ್ರೆ ನಾಳೆಗೆ ಹೋದ್ರೆ 1 ಕೆಜಿ 2 ಕೆಜಿ ಕಮ್ಮಿ ಆಗ್ತದೆ. ಈಗ ಅಂದ್ರೆ ಇದನ್ನೇನು ಒಣಗಿಸುದು ಅದು ಇದು ಏನೂ ಇಲ್ಲ, ನೆಳ್ಳಲ್ಲೇ ನೆಡಬೇಕು ಗೂಡು ಶೇಖರಣೆ ಮಾಡಿ ರಾಶಿ ಮಾಡಿದ್ರಂದ್ರೆ. ಈಗ ಲಾಕ್ಡೌನ್ ನಲ್ಲಿ ಒಂದನೇ ಅಲೆ ಲಾಕ್ಡೌನ್ ಬಂದಾಗ ನಮ್ಮ ರಾಯಚೂರು ತಾಲೂಕಿನಲ್ಲೇ ಇವತ್ತು ಮಾರ್ಕೆಟ್ ಬಂದಾಗಿ ಬಿಡಿತು, ಬಸ್ಗಳೆಲ್ಲ ಬಂದಾದ್ರು. ಹೌದು, ಅಂತವ್ರಿಗೆ ನಾವ್ ಏನ್ ಮಾಡಿದ್ವಪ್ಪ ಅಂದ್ರೆ ಬಿಸಿಲಲ್ಲಿ ಒಣಗಿಸ್ಬೇಕ್ರಿ, ಬಿಸಿಲಿನಾಗ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸ್ಬೇಕು. ಪೀಪೋ ಸಾಯ್ಬೇಕು, ಅದು ಸಾಯ್ಬೇಕು, ಒಳಗಡೆ ಪೀಪೋ ಸಾಯ್ಬೇಕು. ಮತ್ತೆ ಏನಪ್ಪಾ ಅಂದ್ರೆ ಇರಿವೆ ಹತ್ತಬಾರದು ಅಂತದ್ರನ್ನ ನಾವು ಇನ್ನೊಂದು ಮಾರ್ಕೆಟ್ಗೆ ಹೋದಾಗ ಇನ್ನ 4 ತಿಂಗಳಿರ್ಬೋದು 5 ತಿಂಗಳಿರ್ಬೋದು ಅದನ್ನ ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಶೇಖರಣೆ ಮಾಡಿಕೊಂಡ್ರೆ ಅವತ್ತು 50 ಕೆಜಿ ಆಗ್ತಕ್ಕಂಥದ್ದು ಇವತ್ತು 30 ಕೆಜಿ ಆಗ್ತದ. ಇವತ್ತು ಒಣಗಿಸಿಬಿಟ್ರೆ ಅವತ್ತು 500 ರೂಪಾಯಿ ಹೋಗೋದು, ಇವತ್ತು 1,000 ರೂಪಾಯಿ ಹೋಗ್ತದ್ರಿ. ರೇಟ್ ಜಾಸ್ತಿ ಜಾಸ್ತಿ, ಯಾಕಂದ್ರೆ ಅದರಲ್ಲಿ ಪೀಪ ಸತ್ತೋಗಿರ್ತದ, ಸತ್ತೋಗಿರ್ತದ, ಇದು ಬರೇ ನೂಲಷ್ಟೇ ಇರ್ತದ್ರಿ. ಹಂಗಾಗಿ ಅವನಿಗೆ ರೀಲರಿಗೂ ಉತ್ತಮ, ಇವರಿಗೂ ಉತ್ತಮ. ಹಂಗಾಗಿ ರೇಟ್ ಜಾಸ್ತಿ ಆಗ್ತದ್ರಿ. ಅದೇ ರೇಟ್ ಬಂದಂಗ ಅಲ್ಲಿ 25 ಕೆಜಿ ತೂಕ ಕಡಿಮೆ ಆಯ್ತು, ಇಲ್ಲ 500 ರೂಪಾಯಿ ರೇಟ್ ಜಾಸ್ತಿ ಬರ್ತದೆ ಸೇಮ್ ಬಂದಂಗೆ. ಅಂದ್ರೆ ಏನ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರೈತರು ಒಣಗಿಸಿ ಇಡಬಹುದು, ಮಾಡಬಹುದು ತಪ್ಪೇನಿಲ್ಲ. ಈಗ ಒಬ್ಬ ರೈತ ಒಂದು 3 ಎಕರೆ ಹಿಪ್ಪು ನೆಳೆಯನ್ನು ಹಚ್ಚಿ 3 ಎಕರೆ ರೇಷ್ಮೆ ಕೃಷಿಯನ್ನ ಮಾಡೋದ್ರಿಂದ ಒಂದು ವರ್ಷದಲ್ಲಿ ಎಷ್ಟು ಖರ್ಚನ್ನು ತೆಗೆದು ಎಷ್ಟು ಆದಾಯ ಗಳಿಸ್ಬೋದು? ಒಂದು ಒಂದು 3 ಎಕರೆ ಮಾಡಿದಂಥ ರೈತ ಒಂದು ವರ್ಷಕ್ಕೆ ನಿವ್ವಳ ಆದಾಯ ಎಷ್ಟು ಗಳಿಸ್ಬೋದು ಅಂತೀರಿ? ಜೊತೆಗೆ 3 ಎಕರೆ ರೇಷ್ಮೆಯನ್ನು ಮಾಡಿದರೆ ಎಷ್ಟು ಜನ ರೇಷ್ಮೆ ಕೃಷಿಗೆ ಬೇಕಾಗತ್ತೆ ಮಾಡಲಿಕ್ಕೆ? ಈಗ ಸಪೋಸು 3 ಎಕರೆ ಒಬ್ಬ ರೈತ ಮಾಡ್ಯಾನಂದ್ರೆ ಕನಿಷ್ಠ ಈಗ ನಮ್ಮದು ರೆಂಬೆ ಮಾದರಿ ಆಗಿರೋದ್ರಿಂದ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ನಮ್ಮದು ಅಂತಂತವಾಗಿ ಜಾಸ್ತಿ ಆಗ್ತದ್ರಿ. ಇವತ್ತು 2ನೇ ಜ್ವರಕ್ಕೆ ಇವತ್ತೊಂದು 300 ಮಟ್ಟೆ ತಂದಂದ್ರೆ ಒಂದು 4 ಜನ, 4ನೇ ಹಂತಕ್ಕೆ ಅದಕ್ಕೊಂದು 2 ಜನ ಪ್ಲಸ್ ಮಾಡ್ಕೊಂಬುದು. ಅದೇನು ಫುಲ್ಲು ಮುಂಜಾನೆಯಿಂದ ಸಾಯಂಕಾಲ ತನಕ ಬೇಕಾಗೋದಿಲ್ಲ, ಅದಕ್ಕೆ ಬೇಕಾಗದಲ್ಲ ಬೇಕಾಗದಲ್ಲ. ಬೆಳಿಗ್ಗೆ ಒಂದು 4 ತಾಸು ಮತ್ತೆ ಸಾಯಂಕಾಲ ಒಂದು 4 ತಾಸು, ಮಧ್ಯಾಹ್ನ ಅವ್ರಿಗೆ ರೆಸ್ಟ್ ಇರ್ತದ್ರಿ. ಸಪೋಸ್ ಏನಿಲ್ಲ, ಇವತ್ತು 3 ಎಕರೆ ಮಾಡಿದಂತ ರೈತ ಇವತ್ತು ನಮಗೆ 3 ಎಕರೆಯಲ್ಲಿ ಕನಿಷ್ಠ ಒಂದು 500 ಮಟ್ಟೆ ತಂದಂದ್ರೆ ಅವನು 3.5 ಕೆಜಿ ಆಯ್ತಂದ್ರೆ ಇವತ್ತಿನ ರೇಟ್ ನಾವು 500 ರೂಪಾಯಿ 400 ರೂಪಾಯಿ ಹಿಡಿದ್ರು ಕೂಡ ಅವನಿಗೆ ನಮಗೆ ಏನಿಲ್ಲ ಅಂದ್ರೆ 1.5 ಲಕ್ಷ ತನಕ ಬರ್ತದ್ರಿ. ಇವತ್ತು ಅವನು ನಮ್ಮ ರೇಷ್ಮೆ ಕೃಷಿಯಲ್ಲಿ ಏನಪ್ಪ ಅಂತಂದ್ರೆ 25% ಖರ್ಚರಿ, 75% ಲಾಭನೇ ಆಗ್ತದೆ. ಇವತ್ತು ಸಪೋಸ್ ಇವತ್ತು 3 ಎಕರೆ ಮಾಡಿದಂತ ರೈತ ವಾರ್ಷಿಕವಾಗಿ 5 ಬೆಳೆ ತಗೊಂಡು ಇವತ್ತು 8 ಅಥವಾ 10 ಲಕ್ಷ ತಗೊಂಡ್ರಿ, ನಮ್ಮಲ್ಲೇ ರಾಯಚೂರು ತಾಲೂಕಿನಲ್ಲಿ 10 ಲಕ್ಷ ತಗೊಂಡ್ರಿ, ಕನಿಷ್ಠ ಅವ್ರನ್ನೇ ಕೇಳಿದಾಗ ನಮಗೆ 3ರಿಂದ 3.5 ತನಕ ಖರ್ಚು ಹೋಗಿದ್ರೆ ಒಂದು ವಾರ್ಷಿಕವಾಗಿ ನಮಗೆ 6.5-7 ಲಕ್ಷ ಉಳಿದ್ರ ಅಂತ ರೈತರು ಹೇಳ್ತಾರೆ. ಒಂದು 3 ಎಕರೆ ಅಂದ್ರೆ ಈಗ ಆರಾಮಾಗಿ 5-6 ಲಕ್ಷ ರೂಪಾಯಿ ಗಳಿಸಬಹುದು ರೇಷ್ಮೆ ಕೃಷಿ. ಇಲ್ಲಿ ತಾವು ರೈತರಿಗೆ ಹುಳ ಸಾಕಾಣಿಕೆ ಮಾಡುವಾಗ ಏನಾದ್ರು ಟೈಮಿಂಗ್ಸ್ ಹೇಳ್ತೀರಾ? ಸೊಪ್ಪನ್ನು 2 ಸಲ ಹಾಕಬೇಕು, ಟೈಮ್ ಇರ್ತದೆ ಅದಕ್ಕೆ, ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಆ ಥರ ಏನಾದರೂ ನಾವು ಹೇಗೆ 3 ಹೊತ್ತು ಊಟ ಮಾಡ್ತೀವಿ ಹಾಗೆ? ಇಲ್ಲರಿ, ಈಗ ರೆಂಬೆ ಮಾದರಿ ಆಗಿರೋದ್ರಿಂದ ನಾವು ದಿವಸಕ್ಕೆ 2 ಟೈಮ್ ಕೊಡ್ತೀವಿ ರಿ. 2 ಸಲ? 2 ಸಲ ರೀ. ಬೆಳಗ್ಗೆ ನಮ್ಮದು ಏನಾಗಿರ್ತೀರಿ, ಈ ಋತು ತಕ್ಕಂಥ ನಮ್ಮದು ರೇಷ್ಮೆ ಕೃಷಿ ಚಳಿಯಲ್ಲಿ ಕಾಲದಲ್ಲಿ ಒಂದು ರೀತಿ, ಮಳೆಗಾಲದಲ್ಲಿ ಒಂದು ರೀತಿ, ಬೇಸಿಗೆಯಲ್ಲೇ ಒಂದು ರೀತಿ. ಬೇಸಿಗೆಯಲ್ಲಿ ಸೊಪ್ಪು ಜಲ್ದಿ ಬಾಡ್ತದೆ, ಒಣಗ್ತದೆ. ಚಳಿಗಾಲದಲ್ಲಿ ಟೆಂಪರೇಚರ್ ನಮ್ಮ ಹ್ಯುಮಿಡಿಟಿ ಕಮ್ಮಿದ್ದು ಹುಳುಗಳು ಥಂಡಿ ಇರೋದ್ರಿಂದ ಅಲ್ಲಿ ನಮಗೆ ಇವತ್ತು ಉದಾಹರಣೆಗೆ ಬೇಸಿಗೆಯಲ್ಲಿ 30 ದಿವಸಕ್ಕೆ ಹಾರ್ವೆಸ್ಟ್ ಬರ್ತಕ್ಕಂಥದ್ದು, ಚಳಿಗಾಲದಲ್ಲಿ 4-5 ದಿವಸ ಮುಂದೆ ಹೋಗ್ತದ್ರಿ. ಥಂಡಿ ಇರೋದ್ರಿಂದ ಟೆಂಪರೇಚರ್ ಕಮ್ಮಿ ಇರ್ತಲ್ರಿ, ಹಂಗಾಗಿ ಹುಳ ಇವತ್ತು 3ನೇ ಜ್ವರಕ್ಕೆ 4ನೇ ಜ್ವರಕ್ಕೆ 3 ದಿವಸಕ್ಕೆ ಹೋಗೋದು, 4 ದಿವಸಕ್ಕೆ 4.5 ದಿವಸಕ್ಕೆ ಹೋಗ್ತಿರ್ತದೆ. ಚಳಿಗಾಲದಲ್ಲಿ ಲೇಟ್ ಆಗುತ್ತೆ, ಸ್ವಲ್ಪ ಲೇಟ್ ಆಗ್ತದ್ರಿ. ಬೇಸಿಗೆಯಲ್ಲಿ 28 ದಿವಸಕ್ಕೆ ಬರ್ತದೆ, ಹಂಗಾಗಿ ನಮಗೆ ದಿವಸಕ್ಕೆ 2 ಸೊಪ್ಪು ಹಾಕ್ಬೇಕು. ಬೆಳಗ್ಗೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ 6ರಿಂದ 8ಕ್ಕೆ ಬೆಳಗ್ಗೆ ಮುಗಿಸ್ರಿ, ಮತ್ತೆ ಸಾಯಂಕಾಲ 4ರಿಂದ 6 ಗಂಟೆಗೆ ಮುಗಿಸ್ರಿ, ಒಟ್ಟು 2 ಸೊಪ್ಪು ಕೊಡ್ರಿ. ಅಚಾನಕ 2 ಸೊಪ್ಪು ಚೆನ್ನಾಗಿ ನಿಮ್ಮ ಹುಳ ತಿಂದಿತ್ತು ಅಂದ್ರೂ ಕೂಡ ನೀವು ಮಧ್ಯಾಹ್ನ ಅಥವಾ ರಾತ್ರಿ 12 ಗಂಟೆಗೆ ಇನ್ನೊಂದು ಸೊಪ್ಪು ಕೂಡ ಕೊಡಬಹುದು ಅಂತ, 3 ಸಲ ಕೂಡ ಕೊಡಬಹುದು, ತಪ್ಪೇನಿಲ್ಲ. ಈಗ ನೋಡ್ರಿ, ಈಗ ಮಳೆಗಾಲದಲ್ಲಿ ಉಷ್ಣಾಂಶ ಕಡಿಮೆ ಇರ್ತದೆ, ತೇವಾಂಶ ಜಾಸ್ತಿ ಇರ್ತದೆ. ಅದೇ ನಾವು ಚಳಿಗಾಲದಲ್ಲಿ ತೇವಾಂಶ ಭಾಳಷ್ಟು ಕಡಿಮೆ ಇರ್ತದೆ, ಉಷ್ಣಾಂಶ ಜಾಸ್ತಿ ಇರ್ತದೆ. ಅಂದ್ರೆ ಉಷ್ಣಾಂಶನೂ ಕಡಿಮೆ ಇರ್ತದೆ, ಚಳಿಯಲ್ಲಿ ಚಳಿ ಇರ್ತದೆ, ತೇವಾಂಶನೂ ಕಡಿಮೆ ಇರುತ್ತೆ. ಇಲ್ಲಿ ಯಾವ ರೀತಿ ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ ಟೆಂಪರೇಚರು ಆಮೇಲೆ ಈ ತೇವಾಂಶವನ್ನು ಉಷ್ಣಾಂಶವನ್ನು ರೈತರು ಮೇಂಟೈನ್ ಮಾಡ್ಬೇಕಂತೀರಾ? ಹೇಗೆ ಕಿಟಕಿಗಳಿರ್ತವೆ ಸಾಮಾನ್ಯ ನಿಮ್ಮ ಇಲಾಖೆಯಿಂದ ಕಟ್ಟಿ ಹೊಂದಿರ್ತಾರೆ ಮನೆಯನ್ನು, ರೇಷ್ಮೆ ಸಾಕಾಣಿಕೆ ಮನೆಯನ್ನು, ಅಲ್ಲಿ ಹೇಗೆ ನಿಭಾಯಿಸ್ಬೇಕು ಅದನ್ನೆಲ್ಲ? ಏನಿಲ್ಲರಿ, ಈಗ ಚಳಿಗಾಲದಲ್ಲಿ ಥಂಡಿ ಜಾಸ್ತಿ ಇರೋದ್ರಿಂದ ಬೆಳಗ್ಗೆ ಸಾಯಂಕಾಲ ಬೆಡ್ಡಿನಲ್ಲಿ 2 ಸಲ 2 ಟೈಮ್ ನಾವು ಸುಣ್ಣ ಹೊಡಿಸ್ತೀವ್ರಿ. ಸುಣ್ಣ? ಸುಣ್ಣ ಹೊಡೆಯೋದ್ರಿಂದ ಆ ಬೆಡ್ಡಿನಲ್ಲಿ ಇರ್ತಕ್ಕಂಥ ತೇವಾಂಶ ಆರ್ತದ್ರಿ, ಡ್ರೈ ಆಗ್ತದೆ. ಡ್ರೈ ಆಗೋದ್ರಿಂದ ಆ ಹುಳುಗಳು ಸೊಪ್ಪು ತಿನ್ನೋದಕ್ಕೆ ಅನುಕೂಲ ಆಗ್ತದ್ರಿ. ತೇವಾಂಶ ಇರೋದ್ರಿಂದ ಹುಳುಗಳಿಗೆ ಸ್ವಲ್ಪ ಏರ್ ಬಿಟ್ಟಂಗೆ ಆಗ್ತದೆ. ಹಂಗಾಗಿ 2 ಟೈಮು ನಾವು ಸುಣ್ಣ ಸಿಂಪಡಣೆ ಮಾಡ್ತೀವಿ ಚಳಿಗಾಲದಲ್ಲಿ. ಅದೇ ಬೇಸಿಗೆ ಕಾಲದಲ್ಲಿ ಸುಳ್ಳ ಬಡಿಸೋದಲ್ಲ. ಅದೇ ಮಳೆಗಾಲದಲ್ಲಿ ಇದ್ರು ಕೂಡ ಈ ಮಳೆ ಬಂತಪ್ಪ ಅಂತಂದ್ರೆ 2 ಸಲ ಸುಣ್ಣ ಹೊಡಿಸ್ತೀರಿ, ಇಲ್ಲಪ್ಪ ಅಂದ್ರೆ 1 ಸಲ ಸುಣ್ಣ ಹೊಡಿಸ್ತೀರಿ. ಕನಿಷ್ಠ 100 ಮಟ್ಟಿಗೆ ಚಾಕಿಲಿಂದ ಹಿಡಿದು ಹಾರ್ವೆಸ್ಟ್ ವರೆಗೆ 25ರಿಂದ 35 ಕೆಜಿ ಸುಣ್ಣ ಸಿಂಪಡಿಸಬೇಕು. ಸುಣ್ಣ ಸಿಂಪರಣೆ? ಹೌದು. ಅದು ಹೇಗೆ, ಸುಣ್ಣವನ್ನ ಇಲಾಖೆಯಿಂದ ಕೊಡ್ತೀರಾ ಅಥವಾ ಏನು ಸಿಗುತ್ತದೆ ಮಾರುಕಟ್ಟೆಯಲ್ಲಿ? ರೈತರಿಗೆ ಸುಣ್ಣ ಮಾತ್ರ ಅವ್ರು ಹೊರಗಡೆ ತಗೊಂಬರ್ತಾರೆ, ಹೊರಗಡೆ ತರ್ತಾರೆ, ಹೊರಗಡೆ ತಗೊಂಬರ್ತಾರ್ರಿ. ಆ ಸುಣ್ಣ ಏನಿಲ್ಲಪ್ಪ ಅಂತ ಇವತ್ತೆಲ್ಲ ಮಿಷಿನ್ಗಳು ಬಂದವ, ಇವತ್ತು ಆಲ್ಮೋಸ್ಟ್ ಆಲ್ ರೈತರು ನಮ್ಮ ಬಟ್ಟೆ ತೆಳವಾದಂತ ಬಟ್ಟೆಲಿಂದ ತಗೊಂಡು ಡಸ್ಟ್ ಮಾಡಿ ಬೆಡ್ಡಿಗೆಲ್ಲ ಹಾಕ್ತಾರೆ. ಅಂದ್ರೆ ಸಾಮಾನ್ಯ ಸುಣ್ಣನಾದೆಲ್ಲ ಸಿಗುದು ಬಳಸೋದು ಎಂತ ಸುಣ್ಣ ಅದು? ಇಲ್ರಿ, ಈ ಅಂಗಡಿಯಲ್ಲಿ ಇರ್ತಕ್ಕಂಥ ಸುಣ್ಣ ಬಳಸಬಾರ್ದ್ರಿ, ಅದಕ್ಕೆ ಕೆಮಿಕಲ್ ಇರ್ತದ. ಈಗ ನಮ್ಮ ಕಲ್ಲು ಸುಣ್ಣ ಏನಂತೀವಲ್ಲ, ಕಲ್ಲು ಸುಣ್ಣ ಬಟ್ಟೆಯಲ್ಲಿ, ಅದನ್ನ ತಂದು ಪುಡಿ ಮಾಡ್ಕೊಂಡು ನಾವು ಸಿಂಪರಣೆ ಮಾಡಬಹುದು. ಇನ್ನು ಕೊನೆಯದಾಗಿ ಏನು ಹೇಳ್ತೀರಿ, ರೇಷ್ಮೆ ಸಾಕಾಣಿಕೆ ಮಾಡುವಂಥವ್ರಿಗೆ ಏನು ಅತ್ಯಂತ ಜಾಗರೂಕರಾಗಿರ್ಬೇಕು, ಏನು ಅವ್ರಿಗೆ ಕಿವಿ ಮಾತನ್ನು ಹೇಳ್ತೀರಿ ರೈತರಿಗೆ? ರೈತ ಲಾಭದಾಯಕವಾಗಿ ಬರಬೇಕಂದ್ರೆ ಇವತ್ತು ಕೇಂದ್ರ ಸರ್ಕಾರ ಸಮಗ್ರ ಕೃಷಿ ಅಂತ ಮಾಡಿದ್ರೆ ಹೌದೌದು. ಹಂಗಾಗಿ ಇವತ್ತು ರೈತ ಏನ್ ಮಾಡ್ತಾನಂದ್ರೆ, ಒಬ್ಬರು ತೊಗರಿ ಬಿತ್ತಿದ್ರೆ ತೊಗರೇನೆ, ಹತ್ತಿ ಬಿತ್ತಿದ್ರೇನೆ ಹತ್ತಿನೇ. ಅದನ್ನ ಸರ್ಕಾರ ಏನಂತ ಹೇಳ್ತದಪ್ಪ ಅಂದ್ರೆ, ಇವತ್ತು ಒಂದು 5 ಎಕರೆ ನಿಂದು ಭೂಮಿ ಇತ್ತಪ್ಪ ಅಂದ್ರೆ, 1 ಎಕರೆ ಭತ್ತ ಮಾಡು, 1 ಎಕರೆ ಹತ್ತಿ ಮಾಡು, 1 ಎಕರೆ ರೇಷ್ಮೆ ಮಾಡು, 1 ಎಕರೆ ತೋಟಗಾರಿಕೆ ಮಾಡು. ಯಾಕಂದ್ರೆ ರೇಟ್ ಮಾರ್ಕೆಟ್ ನಮ್ ಕೈಯಾಗಿರೋದಿಲ್ಲ. ಒಂದದ್ರಾಗ ಮಾರ್ಕೆಟ್ ಇತ್ತಂದ್ರೆ ಒಂದದ್ರಾಗ ಮಾರ್ಕೆಟ್ ಬರ್ತದ, ನಾನು ಮುಂದೆ ಬರಕ್ಕೆ ಅನುಕೂಲ ಆಗ್ತದ. ಹಂಗಾಗಿ ಇವತ್ತು ನಮ್ಮ ರೈತ ಬಾಂಧವರು ಏನ್ ಮಾಡ್ಬೇಕಪ್ಪ ಅಂದ್ರೆ, ದೊಡ್ಡ ರೈತರಿರ್ಬೋದು, ಸಣ್ಣ ರೈತರಿರ್ಬೋದು, 1/2 ಎಕರೆ ಇದ್ದವರು 1/2 ಎಕರೆ ಕಾಯಿಪಲ್ಲೆ ಮಾಡ್ಕೇರಿ, 1/2 ಎಕರೆ ರೇಷ್ಮೆ ಮಾಡ್ಕೇರಿ. ಒಟ್ಟು ಸಮಗ್ರ ಕೃಷಿ ಮಾಡೋದ್ರಿಂದ ಇವತ್ತು ರೈತ ಮುಂದೆ ಬರೋದಕ್ಕೆ ಅನುಕೂಲ ಆಗ್ತದಂತ ನಮ್ಮ ಸಲಹೆ. ಒಳ್ಳೆಯದು ನರಸಪ್ಪರು. ಇದುವರೆಗೆ ರೇಷ್ಮೆ ಕೃಷಿ ಯಾವ ರೀತಿ ಲಾಭ ಇದೆ, ಮತ್ತು ಜೊತೆಗೆ ರೇಷ್ಮೆ ಕೃಷಿಯನ್ನು ಮಾಡುವಂಥವ್ರು ಹುಳು ಸಾಕಾಣಿಕೆಯಲ್ಲಿ ಏನು ಒಂದು ಎಚ್ಚರಿಕೆಯನ್ನು ತೊಗೋಬೇಕಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡ್ರಿ. ರೇಷ್ಮೆ ಕೃಷಿ ನೀವು ಹೇಳಿದಂಗೆ 5 ಎಕರೆ ರೇಷ್ಮೆ ಕೃಷಿಯನ್ನು ಮಾಡಿದಂಥ ರೈತರು 1 ವರ್ಷದಲ್ಲಿ 6 ಲಕ್ಷ ರೂಪಾಯಿಗೆ ನಿವ್ವಳ ಲಾಭವನ್ನು ಪಡ್ಕೋತಾ ಇದ್ದಾರೆ ಅಂತಕ್ಕಂಥ ವಿಚಾರ. ರೇಷ್ಮೆ ಕೃಷಿಗೂ ಆಳು ಬೇಕಾಗಿಲ್ಲ. ಇತ್ತೀಚೆಗೆ ಸಾಕಷ್ಟು ಹತ್ತಿ ಮೆಣಸಿನಕಾಯಿ ಇಂಥವಕ್ಕೆಲ್ಲ ಕೂಲಿ ಆಳುಗಳ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಅನುಕೂಲತೆ ಇದೆ, ನೀವು ಹೇಳಿದಂಗೆ ಬಯಲು ಪ್ರದೇಶ ವಿಶೇಷವಾಗಿ ಭತ್ತ ಹತ್ತಿ ಈ ಒಂದು ಕೀಟನಾಶಕ ಸಿಂಪರಣೆ ಮಾಡಿದಂಥ ಕ್ಷೇತ್ರ ಎಲ್ಲೆಲ್ಲಿದೆ ಅಲ್ಲೆಲ್ಲ ರೈತರು ರೇಷ್ಮೆ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ಕೇಳಿದ್ರಲ್ಲ ಇದುವರೆಗೂ ರೇಷ್ಮೆ ಹುಳು ಸಾಕಾಣಿಕೆ ತಾಂತ್ರಿಕತೆ ಕುರಿತು ರೇಷ್ಮೆ ಕೃಷಿಕರಾದ ನರಸಪ್ಪ ಅವರು ಯಾವ ರೀತಿ ರೇಷ್ಮೆ ಕೃಷಿಯನ್ನು ಮಾಡಿ ಲಾಭವನ್ನು ಪಡೆದುಕೊಂಡ್ರು ಅನ್ನೋದನ್ನು ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ ಅವರು. ಪ್ರಿಯ ರೈತರೇ, ನಿಮ್ಮ ಹೊಲಗಳು ಉಳುಮೆ ಮಾಡುತ್ತಿರಬೇಕು, ನಿಮ್ಮ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಸಿಗಬೇಕು, ಈ ಹೃತ್ಪೂರ್ವಕ ಆಶಯದೊಂದಿಗೆ ನಾವು ನಿಮ್ಮ ಸೇವೆಗೆ nurture.farm ಆಪ್ ಅನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಆಪ್ ಮೂಲಕ ನೀವು ಸ್ಪ್ರೇ ಸೇವೆಗಳು, ಬಿತ್ತನೆ ಬೀಜ ಸಂಬಂಧಿತ ಸೇವೆಗಳು, ಭೂತಪಾಸಣೆ, ಹವಾಮಾನ ಹಾಗೂ ಮಾರುಕಟ್ಟೆ ದರಕ್ಕೆ ಸಂಬಂಧಿತ ಮಾಹಿತಿ, ಕೃಷಿ ತಜ್ಞರ ಸಲಹೆ ಸೇರಿದಂತೆ ರೈತರ ಆರೋಗ್ಯ ವಿಮೆಯಾದ ಕಿಸಾನ್ ಸ್ವಾಸ್ಥ್ಯ ಬೀಮಾದಂತಹ ಸೌಲಭ್ಯವನ್ನು ಪಡೆಯಬಹುದು. ನಿಮ್ಮ ಪ್ರತಿ ಖರೀದಿಗೆ ಅಂಕಗಳನ್ನು ಗಳಿಸಿ ಮತ್ತು ಹಣವನ್ನು ಉಳಿಸಿ. ಈಗಲೇ ಡೌನ್ಲೋಡ್ ಮಾಡಿ nurture.farm ಆಪ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೇಚರ್ ಕೇರ್ 1800010011999. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800025866 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿ. ಹವಾಮಾನ ವರದಿ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ ಹವಾಮಾನ ಮುನ್ಸೂಚನೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ಅಂದರೆ ದಿನಾಂಕ 14/8/2021 ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವು ಕಡೆ ಹಗುರ ಪ್ರಮಾಣ ಅಂದರೆ 3.2 mm ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 33, ಕನಿಷ್ಠ ಉಷ್ಣಾಂಶ 25°C ಹಾಗೂ ಗರಿಷ್ಠ ಆರ್ದ್ರತೆಯು 68, ಕನಿಷ್ಠ ಆರ್ದ್ರತೆಯ ಪ್ರಮಾಣ ಪ್ರತಿಶತ 40 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 19 km ಚಲಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಕಳೆದ ವಾರ ರಾಯಚೂರು ಜಿಲ್ಲೆಯ ಹಲವು ಪ್ರದೇಶಗಳಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆಗಿಲ್ಲ. ಮಳೆ ಆಗಿತ್ತು, ಆದರೆ ಅಲ್ಲಲ್ಲಿ ಜಿಲ್ಲೆಯಾದ್ಯಂತ ತೇವಾಂಶದ ಕೊರತೆ ಕಂಡುಬರ್ತಾ ಇದೆ. ಕೆಲವೊಮ್ಮೆ ಬೆಳೆಗಳು ಈಗಾಗಲೇ ಬೆಳವಣಿಗೆ ಹಂತ ಮತ್ತು ನಿರ್ಣಾಯಕ ಹಂತದಲ್ಲಿರ್ತಕ್ಕಂಥ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿಯನ್ನು ಕೊಡೋದ್ರ ಕಡೆ ಗಮನವನ್ನು ಹರಿಸಬೇಕಾಗಿದೆ. ರೈತ ಬಾಂಧವರು ಎಲ್ಲಿ ನೀರಿನ ಲಭ್ಯತೆ ಇದೆ ಅಥವಾ ಕೃಷಿ ಹೊಂಡಗಳು ಅಥವಾ ಕೆರೆಗಳಲ್ಲಿ ನೀರು ಸಂಗ್ರಹ ಇತ್ತಪ್ಪ ಅಂತಂದರೆ ಇಂಥ ಒಂದು ಸಂದರ್ಭದಲ್ಲಿ ರಕ್ಷಣಾತ್ಮಕ ನೀರನ್ನು ಕೊಡೋದು ಭಾಳ ಮುಖ್ಯ. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದಂಥ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲೆ ಗಿಡಗಳಿರ್ಬೋದು ಅಥವಾ ಇನ್ಯಾವುದೇ ಒಂದು ಹಣ್ಣಿನ ಬೆಳೆಗಳಿಗೆ ನಾಟಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಸಿಗಳು